ಮೆಡಿಸಿಯಾ ಮೆಡಿಸಿನ್ ಎಳ್ಳು ಅಂತೇಳಿ ಹಾಕಿದೆ ಸರ್. ಫಸ್ಟ್ ನನಗೆ ಅದರದ್ದು ಏನು ಅನುಭವ ಗೊತ್ತಿತ್ತಿಲ್ಲ. ಈ ವರ್ಷ ನನಗೆ ಗೊತ್ತಾಗಿದೆ, ಈ ವರ್ಷ ಒಂದು ಮಲಕ್ಕೆ ಕ್ರಮ ಮಾಡೋಣ ಅಂತಿದ್ದೀನಿ. ಅದು ಸ್ವಲ್ಪ ಚೆನ್ನಾಗಿದೆ, ಬಟ್ ಇಳುವರಿ ಬಂದ್ರೆ ಒಳ್ಳೇದು, ಅಂದ್ರೆ ಈ ಏರಿಯಾಕ್ಕೆ ಅದು ಸೂಟ್ ಆಗುತ್ತೆ ಅಂತೇಳಿ ನಮಗೆ ಅನಿಸಿದೆ. ಈ ವರ್ಷ ಒಂದು 4 ಎಕರೆ ಮಾಡೋಣ ಅಂತ ಹೊರಟಿದ್ದೀನಿ ಸರ್. ಈ ಸರಿ ಕೊಟ್ಟಿದ್ರಲ್ಲಿ ಒಂದು 4.5 ಕ್ವಿಂಟಲ್ ಆಯ್ತು 2 ಎಕರೆಗೆ, ಬಟ್ 28,500 ಕೊಟ್ಟೆ ಸರ್. ನಾನು ನಿಮಗೆ ನಿಮ್ಮ ತಂದೆಯವರಿಂದ ಬಂದಿದ್ದು 2 ಎಕರೆನ? ತಂದೆಯವರಿಂದ ಬಂದಿದ್ದು 2 ಎಕರೆ ಸರ್, ಬಟ್ ಅದರಲ್ಲಿ ಪಾಲೇನ್ ಮಾಡಿಲ್ಲ. ನಾವೇ ಅಣ್ಣಂದಿರು ಎಲ್ಲ ಸೇರ್ಕೊಂಡು ಸ್ವಲ್ಪ ಜಾಮೀನು ತಗೊಂಡಿದ್ದೀವಿ ಸರ್. ಒಂದು 7-8 ಎಕರೆ ಇದೆ ಆಲ್ಮೋಸ್ಟ್. ಈಗ ನಾನು ಮಾಡ್ತಾ ಇರೋದು ನಂದು ಅಂತೇಳಿ 2 ಎಕರೆ ಮಾಡ್ತಾ ಇದ್ದೀನಿ ಸರ್. ನಾವು ಅಣ್ಣ ತಮ್ಮಂದಿರು 4 ಜನ, ಒಬ್ರು ಎಸ್ಪೆಡ್ ಆಗಿದ್ದಾರೆ, ಅತ್ತಿಗೆನೂ ದೊಡ್ಡ ಅಣ್ಣ ಜೊತೆ ಇದ್ದಾರೆ, ಅಣ್ಣ ಒಬ್ರು PW ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾರೆ, ಬಟ್ ಅವರು ಬೇರೆ ಇದ್ದಾರೆ. ಯಾರು ಪಾಲೇನ್ ಮಾಡ್ಕೊಂಡಿಲ್ಲ, ಅವರವ್ರು ಇದ್ದುಕೊಂಡು ಹಂಗೆ ಮಾಡ್ತಾ ಇದ್ದೀವಿ ಸರ್. ನೋಡಿ, ಮನಸ್ಸಿದ್ರೆ ಏನೆಲ್ಲ ಮಾರ್ಗಗಳು ಸಿಗ್ತಾವ ಅನ್ನೋದಕ್ಕೆ ನೀವು ಒಂದು ಒಳ್ಳೆ ಉದಾಹರಣೆ ಆಗ್ತೀರಿ. 15 ಎಕರೆ ಮೆಕ್ಕೆಜೋಳವನ್ನ ಬೇರೆಯವರ ಜಮೀನನ್ನ ತೆಗೆದುಕೊಂಡು ಬೆಳೀತಿದ್ರಲ್ಲ, ಹೇಗೆ ಗುತ್ತಿಗೆ ನಿಗದಿಪಡಿಸಿಕೊಳ್ತೀರಿ? ಪ್ರತಿ ವರ್ಷನೂ ಬದಲಾವಣೆ ಮಾಡ್ತೀರಾ, ಅಥವಾ 5 ವರ್ಷ 10 ವರ್ಷಕ್ಕೊಂದ್ಸಾರಿ ಏನಾದರೂ ಒಪ್ಪಂದ ಪತ್ರ ಮಾಡಿಕೊಂಡು ಸಾಗುವಳಿ ಇಳಿತೀರಾ, ಹೇಗೆ? ಇಲ್ಲ ಸರ್, ಇಲ್ಲಿ 11 ತಿಂಗಳಿಗೆ ತಾನು ಸಾಗುವಳಿ ಮಾಡ್ಕೊಳ್ಳೋದು ಸರ್. ನಾವು ಬಲತ್ಕರವಾಗಿ ಅವ್ರನ್ನೆಲ್ಲ, ಅವ್ರು ಮಾಡೋದಿದ್ದರೆ ನಾವು ಕೇಳ್ಕೊಂಡ್ಬಿಡಿ, ಅಂದ್ರೆ SSC ಕಾಂಪಿಟೇಷನ್ ಜಾಗ ಮಾಡ್ತಾರದು, ಬಟ್ ಅವ್ರು ಮಾಡೋದಿಲ್ಲ ಅಂದ್ರೆ ನಾವು ಮಾಡ್ತೀವಿ. 11 ತಿಂಗಳಿಗೆ ಅಗ್ರಿಮೆಂಟ್, 11 ತಿಂಗಳಂದ್ರೆ 1 ಎಕರೆಗೆ 11,000 ಹಿಂಗೆ ಕೊಟ್ಟು ಮಾಡ್ತಾ ಇದೀವಿ ಸರ್. 2 ಎಕರೆಗೆ 18,000-20,000 ಗಂಟ ಇದು ಮಾಡ್ತಾ ಇದೀವಿ. ಮತ್ತೆ ಇಲ್ಲಿ ಸರ್ ಬೇಲಿ ಗಿಲಿ ಏನಿಲ್ಲ, ಮತ್ತೆ ನಾವೇ ಹಾಕಿಬಿಟ್ಟು ನಾವು ಇದೇ ಮಾಡ್ತೀವಿ. ಹಂಗೇನಾದ್ರೆ ಅವರೇ ಮಾಡ್ತೀವಿ ಅಂದ್ರೆ ಬಿಟ್ಟು ಕೊಡೋದುಂಟು ಸರ್ SSC-ಗೆ. ಹಂಗೆ ಸುಮಾರು ಜಾಗ ಬಿಟ್ಟಿದ್ದೀನಿ, ಸುಮಾರು ದುಡ್ಡು ಹೋಗಿದೆ ನಂದು. ಈಗ ಅವ್ರು ಮಾಡೋದಕ್ಕೆ ದುಡ್ಡು ಇರೋದಿಲ್ಲ, ನಾವೇ ಮಾಡ್ತೀವಿ ಸರ್ ಹಣ ಅಂತ ಹೇಳ್ತಾರೆ. ಆಗ ನಾವು ಅವರಿಗೆ ಅದನ್ನೇ ಹಂಗೆ ಬಿಟ್ಟು ಬಿಟ್ಟಿದ್ದೀವಿ, ಅದು ಮಾಡಿದ್ದೀನಿ ಸರ್. ನಾನು ನೀರಾವರಿ ವ್ಯವಸ್ಥೆ ಮಾಡ್ಕೊಂತೀರಾ ಅಥವಾ ಮಳೆ ಆಶ್ರಯದಲ್ಲಿ ಮೆಕ್ಕೆಜೋಳ ಬೆಳ್ಕೊಂತೀರಾ? ಮಳೆನೆ ಸರ್, ಪಕ್ಕಪಕ್ಕದಲ್ಲಿ ಏನಾದ್ರೂ ಬೋರಲ್ ಇದ್ರೆ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಹತ್ರ ಕೇಳ್ಕೊಂಡು ಹೊಡ್ಕೊಳ್ತೀವಿ, ಇಲ್ಲಾಂದ್ರೆ ಮಳೆನೆ ಸರ್. ನಿಮಗೆ ವರ್ಷಕ್ಕೆ ಒಂದ್ಸರಿ ಮೆಕ್ಕೆಜೋಳವನ್ನ ಬೆಳ್ಕೊಂತೀರಾ, ಹೇಗೆ? ವರ್ಷಕ್ಕೊಂದೇ ಸರ್, ಯಾಕಂದ್ರೆ ಇತ್ತಲ್ಲಿ ಬೇಲಿ ಗಿಲಿ ಏನಿಲ್ಲ, ಮತ್ತೆ ಕೆಲವು ಬೋರ್ವೆಲ್ಗಳಿಲ್ಲ, ಬಟ್ ನಮ್ಮದೇ ಆದಂತ 2 ಎಕರೆಯಲ್ಲಿ ನಾವು ಅದೇ ಈಗ ಹೇಳಿದ್ರಲ್ಲ ಸರ್, ಹಂಗೆ ಬೇರೆ ಬೇರೆ ಬೆಳೆಸ್ತಾ ಇದ್ದೀನಿ ಸರ್. ವರ್ಷ ವರ್ಷಕ್ಕೂ ಮೆಕ್ಕೆಜೋಳದ ತಳಿಗಳಲ್ಲಿ ವ್ಯತ್ಯಾಸ ಕಾಣುತ್ತೆ, ನೀವು ಯಾವ ತಳಿಯನ್ನು ಉಪಯೋಗಿಸಿಕೊಳ್ತೀರಿ? ನಾವು ತಳಿಗಳು ಚೇಂಜ್ ಮಾಡ್ತಿರ್ತೀವಿ ಸರ್. 4-5 ತರದ ಚಳ್ಳುಳಿ ಬರ್ತದೆ, ಅದು ಆಗೋದಿಲ್ಲ. ಕಳೆದ ಸರಿ ಬೇರೆ ಹಾಕಿದೆ ಸರ್, ಈ ಸರಿ ಬೇರೆ ಹಾಕಿದ್ದೀನಿ. 7-1, 7-8 ಅಂತೇಳಿ ಒಂದು ಹಾಕಿದ್ದೀನಿ ಸರ್. 1 ಎಕರೆಗೆ ಎಷ್ಟು ಬಿತ್ತನೆ ಬೀಜ ಬಳಕೆ ಮಾಡ್ಕೊಳ್ತೀರಿ? ಮುಂಚೆ ಎಲ್ಲ 5 ಕೆಜಿ ಬರ್ತೀವಿ ಸರ್, ಈಗ 4 ಕೆಜಿಸ್ ಬರ್ತದೆ, 1,350 4 ಕೆಜಿಸ್. ನಾ 3 ಬ್ಯಾಗಿಂದ 4 ಬ್ಯಾಗ್ 2 ಎಕರೆಗೆ ಬೇಕು ಸರ್, 18-20 ಕೆಜಿ. ಸಾಮಾನ್ಯವಾಗಿ ಯಾವ ತಿಂಗಳಲ್ಲಿ ನೀವು ನಾಟಿ ಶುರು ಮಾಡ್ಕೊಳ್ತೀರಿ ಅಥವಾ ನಾಟಿ ಮುಗಿಸ್ತೀರಿ? ಸರ್, ನಾವು ಆಕ್ಚುಲಿ ಜೂನ್ ನಲ್ಲಿ ಶುರು ಮಾಡ್ತೀವಿ ಸರ್. ಮಳೆ ಮುಖಾಂತರ ಏನ್ಗೆ ಮಳೆ ಬರುತ್ತೆ ಆ ತರ ನಾವು ವ್ಯವಸಾಯನ ಮೂವ್ ಮಾಡ್ತೀವಿ ಸರ್. ಮಳೆ ಸ್ವಲ್ಪ ಲೇಟ್ ಆದ್ರೆ ವ್ಯವಸಾಯನೂ ಲೇಟ್ ಆಗುತ್ತೆ. ಮಳೆ ಮಾಮೂಲಿ ಟೈಮಿಗೆ ಬರತಾ ಇದ್ರೆ ಮಾಮೂಲಿ ಟೈಮಿಗೆ ನಾವು ಜೋಳ ಬಿತ್ತನೆ ಮಾಡ್ತೀವಿ ಸರ್. ಅಂತೂ ಜೂನ್ 10-20 ರೊಳಗೆ ಮುಗಿಸ್ತೀವಿ ಸರ್. ಮೆಕ್ಕೆಜೋಳಕ್ಕೆ ಇತ್ತೀಚೆಗೆ ಸುಳಿ ತಿನ್ನೋ ಹುಳು ಕಾಣಿಸಿಕೊಂಡಿದೆ, ನಿಮ್ಮಲ್ಲಿನೂ ಬಾಧೆ ಮಾಡ್ತಾ ಇದೆಯಾ? ಬಾಧೆ ತುಂಬಾ ಇದೆ ಸರ್. ನಾವು ಸ್ಪ್ರೇ ಮಾಡ್ತಾ ಇದೀವಿ, ಅದು ಹಿಂಸೆನೆ. ಅದು ಸ್ವಲ್ಪ ಮೀಡಿಯಂ ಒಂದು ಮಳೆ ಇದ್ರೆ ಮುಡಿಯಕ್ ಆಗೋದಿಲ್ಲ. ತುಂಬಾ ಹುಳ ಇದೆ ಸರ್, ತುಂಬಾ ಅಂದ್ರೆ ಪ್ರತಿಯೊಂದು ವರ್ಷ ವರ್ಷ ನಾವು ಇದು ಚೇಂಜ್ ಮಾಡ್ತಾ ಇರ್ತೀವಿ ಸರ್ ಬೀಜಗಳನ್ನ. ಆದ್ರೂ ಅದರಲ್ಲಿ ಇದೇ ಇದಿರುತ್ತೆ ಸರ್, ತುಂಬಾ ಎಫೆಕ್ಟ್ ಅಂದ್ರೆ ಅದೇ ನಮಗೀಗ. ಎಷ್ಟು ಸಾರಿ ಸಿಂಪಡಣೆ ಮಾಡ್ತೀರಿ ಔಷಧಿಗಳನ್ನ, ಈ ಒಂದು ಕೀಟ ನಿವಾರಣೆ ಆಗ್ಲಿಕ್ಕೆ ಅಥವಾ ಕೀಟ ದೂರ ಆಗ್ಲಿಕ್ಕೆ? ಸರ್, ಕರೆಕ್ಟ್ ಆಗಿ ಅದನ್ನ ಹೊಡ್ಕೊಂಡ್ರೆ ಒಂದೇ ಟ್ರಿಪ್ ಸರ್, ಅದೇ ತರ ಮೆಡಿಸಿನ್ ಇದೆ, ಚೆನ್ನಾಗಿದೆ. ಒಂದು ಟ್ರಿಪ್ ಅದನ್ನ ಹೊಡೆದ್ರೆ ಮುಗಿತದೆ, ಬಟ್ ನಾವು ಅದನ್ನ ಹೊಡೆಯೋದ್ರಲ್ಲಿ ವ್ಯತ್ಯಾಸಗಳು ಮಾಡ್ಕೊಂಡು ಅದನ್ನ ನಾನು ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ಕೆಲಸದವ್ರು 2 ಜನಕ್ಕೆ ಒಂದೇ ಲೈನ್ ಅಲ್ಲಿ ಅದನ್ನ ಸ್ಪ್ರೇ ಮಾಡ್ಲಿಕ್ಕೆ ಬಿಡ್ತೀನಿ ಸರ್. ಕೆಲವರು 2 ಲೈನ್ಗೆ ಹಿಂಗೆ ಅಡ್ಡ ಹಿಡಿತಾರೆ, ಅದು ಗ್ಯಾಪ್ ಬರುತ್ತೆ, ಗ್ಯಾಪ್ ಅಲ್ಲಿ ಪುನಃ ಸಾಯೋದಿಲ್ಲ, ಪುನಃ ಅದೇ ಎಫೆಕ್ಟ್ ಆಗುತ್ತೆ ಸರ್. ಒಂದೇ ಲೈನ್ ಅಲ್ಲಿ ಹೊಡ್ಕೊಂಡೋದ್ರೆ 99% ಕ್ಲಿಯರ್ ಆಗುತ್ತೆ ಸರ್, ಒಂದೇ ಟ್ರಿಪ್ ಹೊಡೆಯೋದು. ಮೆಕ್ಕೆಜೋಳದಲ್ಲಿ ಸಾಮಾನ್ಯವಾಗಿ ಇಳುವರಿ ಎಷ್ಟು ಸಿಗ್ತಾ ಇದೆ ನಿಮ್ಗೆಲ್ಲ ಇಲ್ಲೆಲ್ಲ? ಸರ್, ಕರೆಕ್ಟ್ ಆಗಿ ಮಳೆ ಇದು ನಾವು ಮೇಂಟೆನ್ಸ್ ಅದ್ರ ಕೃಷಿ ಬಗ್ಗೆ ಅಲ್ಲಿ ಫುಲ್ ಇದ್ ಮಾಡ್ಕೊಂಡು ಹೋದ್ರೆ 35-40 ಕ್ವಿಂಟಲ್ ಗಂಟೆ ಬೆಳೀತಾ ಇದೀವಿ ಸರ್. ಈ ಸರಿ ಮಳೆ ಜಾಸ್ತಿ, ಒಂದು 20-25 ಕ್ವಿಂಟಲ್ ಅಬೌ ಎಕರೆಗೆ ಬರ್ತದೆ. ಏನೇನ್ ಕೆಲಸ ಮಾಡ್ತೀರಿ ಹೇಳಿ? ಮೆಕ್ಕೆಜೋಳದಲ್ಲಿ ಚೆನ್ನಾಗಿ ಇಳುವರಿ ಬರಬೇಕಾದ್ರೆ ಅದನ್ನ ಉಳುಮೆ ಮಾಡೋದ್ರಿಂದ ಹಿಡಿದು ಗೊಬ್ಬರ ಕೊಡೋದ್ರಿಂದ ಹಿಡಿದು ಔಷಧಿಗಳು ಇದೆಲ್ಲ ಅಂದ್ರೆ ಸರ್, ನಾವು ಅದನ್ನ ಆಕ್ಚುಲಿ ಓಡೋತಿಗೆ ಮಾಮೂಲಿ ಡಿಸ್ಕ್ ಹೊಡಿತೀವಿ, ಆಮೇಲೆ ರೋಟರಿ ಹೊಡಿತೀವಿ, ರೋಟರಿ ಆದ್ಮೇಲೆ ಅರೆ ಹೊಡಿತೀವಿ, ಸಾಲ್ ಹೊಡೆದು ಆದ್ಮೇಲೆ ಅದಕ್ಕೆ ಗೊಬ್ಬರ ಹಚ್ಚಿದೀವಿ ಸರ್. ಗೊಬ್ಬರ ಹಾಕಿ ಆಮೇಲೆ ಅದಕ್ಕೆ ಜೋಳ ಬಿತ್ತನೆ ಮಾಡ್ತೀವಿ, ಆಮೇಲೆ ಹಾಕಿ ಒಂದು 15-20 ದಿವಸ ಗೊಬ್ಬರ ಕೊಟ್ಟು ನೇಗಿಲು ರಿಜ್ಜಿ ಬಿಡ್ತೀವಿ ಸರ್. ರಿಜ್ಜಿ ಬಿಟ್ಟಾದ್ಮೇಲೆ 25-30 ದಿವಸ ಹುಳ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್. ಆ ಹುಳ ಸ್ಟಾರ್ಟ್ ಆದಾಗ ಅದಕ್ಕೆ ಮೆಡಿಸಿನ್ ಹೊಡಿತೀವಿ, ಮೆಡಿಸಿನ್ ಹೊಡೆದಾದ್ಮೇಲೆ ಅದರದ್ದು ಕಚ್ಚಡ ಕ್ಲಿಯರ್ ಆಗಿ ಕಡಿದು ತೆಗೆದು ಆಮೇಲೆ ಅದಕ್ಕೆ ಪುನಃ 37 ದಿವಸಕ್ಕೆ ಗೊಬ್ಬರ ಕೊಡ್ತೀವಿ ಸರ್, ಯೂರಿಯಾ ಮತ್ತೆ ಇದು ಮಿಕ್ಸ್ ಮಾಡಿ. ಕಳೆನಾಶಕವನ್ನ ಮೆಕ್ಕೆಜೋಳದಲ್ಲೂ ಬಳಕೆ ಮಾಡೋರು ಇದಾರೆ, ನೀವು ಮಾಡ್ತಾ ಇದ್ದೀನಿ ಸರ್? ಅದು 1 ಎಕರೆಗೆ 1 ಕೆಜಿ, 2 ಎಕರೆಗೆ 2 ಕೆಜಿ ಕೊಡ್ತಾರೆ ಸರ್. ಅದನ್ನು ಮರಳಲ್ಲಿ ಆಕ್ಚುಲಿ ಮಿಕ್ಸ್ ಮಾಡಿ ಆಗ ಬಿತ್ತನೆ ಮಾಡಿ ಒಂದು 3-4 ದಿವಸದಲ್ಲಿ ಎರ್ಸಿತೀವಿ ಸರ್. ಅದನ್ನ ಫುಲ್ ಎರ್ಚಿದ ಮೇಲೆ ಕಂಟ್ರೋಲ್ ಆಗುತ್ತೆ 90%. ಆದ್ರೆ ಮಳೆ ಹೊಡೆದು ಹಾಕ್ಬೇಕು ಸರ್, ಮಳೆ ಇಲ್ಲದೆ ಹಾಕಿದ್ರೆ ಯಾವುದೇ ಪ್ರಯೋಜನ ಆಗುವುದಿಲ್ಲ ಸರ್. ಅದು ಎಷ್ಟು ವರ್ಷದಿಂದ ಕಳೆನಾಶಕವನ್ನ ಉಪಯೋಗಿಸ್ಕೊಳ್ತದ್ರಿ? ಏನಾದ್ರೂ ಅಡ್ಡ ಪರಿಣಾಮ ಅಥವಾ ಒಳ್ಳೆ ಪರಿಣಾಮ ಅಂತ ಅನ್ಕೊಂಡು ಗಮನಿಸಿದ್ರೆ ಹೇಗೆ? ಸರ್, ನಾ ಈಗ ಒಂದು 3 ವರ್ಷದಿಂದ ಮಾಡ್ತಾ ಇದ್ದೇನೆ, ಏನ್ ಪ್ರಾಬ್ಲಮ್ ಕಂಡಿಲ್ಲ. ಅದೇ ಕೆಲವೊಬ್ಬರಿಗೇನೋ ಅನಾನುಕೂಲ ಅಥವಾ ಏನೋ ವ್ಯತ್ಯಾಸ ಅಂತ ಅನ್ಕೊಂಡು ಕಳೆನಾಶಕವನ್ನ ಬಳಸ್ತಾರೇನೆ, ಕೆಲವೊಬ್ರು ಹಾಗೆ ಕೈಯಿಂದ ಕಳೆ ತೆಗೆಸ್ತಾರೆ ಅಥವಾ ಇನ್ನು ಬೇರೆ ರೀತಿಯಲ್ಲಿ ಕಳೆಯನ್ನ ನಿಯಂತ್ರಣ ಮಾಡ್ಲಿಕ್ಕೆ ಹೋಗ್ತಾರೆ. ನೀವು ಈಗ 3 ವರ್ಷಗಳಿಂದ ಕಳೆನಾಶಕವನ್ನ ಬಳಕೆ ಮಾಡ್ಕೊಳ್ತದ್ರಿ, ತುಸು ಅನುಕೂಲ ಕಾಣಿಸ್ತಾ ಇದೆ ಅಂತ ಹೇಳ್ತೀರಾ? 99% ಅನುಕೂಲ ಕಾಣ್ತಾ ಇದೆ ಸರ್. ಅಂದ್ರೆ ನಾವು ಎರ್ಚೋದ್ರ ಮೇಲೆ ಡಿಪೆಂಡ್ ಇರ್ತದೆ ಸರ್, ಕ್ಲಿಯರ್ ಕರೆಕ್ಟ್ ಆಗಿ ಎರ್ಚಿದ್ರೆ ಯಾವ ಪ್ರಾಬ್ಲಮ್ ಇಲ್ಲ ಸರ್, ಏನು ಕೆಲಸ ಮಾಡಂಗಿಲ್ಲ, ಕಳೆದ ಬಗ್ಗೆ ಚಿಂತೆ ಮಾಡಂಗಿಲ್ಲ ಸರ್. ಸಗಣಿ ಗೊಬ್ಬರವನ್ನು ಕೊಡ್ತೀರಾ ಮೆಕ್ಕೆಜೋಳಕ್ಕೆ? ಸಗಣಿ ಗೊಬ್ಬರ ಮನೆ ಪಕ್ಕದಲ್ಲಿ ಇದಕ್ಕೆಲ್ಲ ಹಾಕ್ತೀವಿ ಸರ್, ಬಟ್ ಬಿಸಿ ತಗೊಳ್ಳಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಸಗಣಿ ಗೊಬ್ಬರ 3,000-4,000 ಟ್ರ್ಯಾಕ್ಟರ್ ಇದೆ, ಆಗೋದಿಲ್ಲ. ಬೇರೆ ಏನು ಕಂಪನಿ ಗೊಬ್ಬರಲ್ಲೇ ಮೇಂಟೆನ್ಸ್ ಸರ್. ರಾಸಾಯನಿಕ ಗೊಬ್ಬರ ಅಂದ್ರೆ ಯಾವ್ದನ್ನು ಕೊಡ್ತೀರಿ, ಎಷ್ಟೆಷ್ಟು ಕೊಡ್ತೀರಿ ಒಂದೊಂದು ಎಕರೆಗೆ? ಸರ್ ನಾವು ಟೋಟಲ್ 2 ಎಕರೆಗೆ 8 ಬ್ಯಾಗ್ ಕೊಡ್ತೀನಿ ಸರ್. 1 ಬ್ಯಾಗ್ ಯೂರಿಯಾ, 5 ಬ್ಯಾಗ್ ಪ್ಯಾಕ್ನಂಫಾಸ್, 2 ಬ್ಯಾಗ್ ಪೊಟಾಸ್ ಕೊಡ್ತೀನಿ ಸರ್. ಅದನ್ನ ಮಿಕ್ಸ್ ಮಾಡಿ ಬಿತ್ತನೆ ಆದ್ಮೇಲೆ ಕೊಡ್ತಿದ್ದೀವಿ ಸರ್. ಅಂದ್ರೆ ಒಂದೇ ಸಾರಿಗೆ ಕೊಡ್ತೀರಾ, 2-3 ಸಾರಿ ಕೊಡೋದಿದ್ಯಾ? ಒಂದೇ ಸಾರಿ ಕೊಡೋದು ಸರ್. ಫಸ್ಟ್ ಬಿತ್ತನೆ ಮಾಡೋದಕ್ಕೆ ಲೈನಿಗೆ ಹಾಕ್ತೀವಿ ಸರ್, ಆಮೇಲೆ 25-30 ದಿವಸಕ್ಕೆ ಈ ಗೊಬ್ಬರ ಕೊಡ್ತೀವಿ ಸರ್, ಆಮೇಲೆ ಹೂ ಬರೋ ಟೈಮಲ್ಲಿ ಯೂರಿಯಾ ಗೊಬ್ಬರ ಯೂಸ್ ಮಾಡ್ತೀವಿ ಸರ್. 15 ವರ್ಷಗಳ ಸಮಯ ಮೀರಿತಾ ಅಥವಾ ಇನ್ನು ಹೆಚ್ಚು ವರ್ಷಗಳಿಂದ ಮೆಕ್ಕೆಜೋಳವನ್ನು ಬೆಳೀತಾ ಇದ್ದೀರಾ? 15 ವರ್ಷದಿಂದ ಮೆಕ್ಕೆಜೋಳನ ಬೆಳೀತಾ ಇದ್ದೀನಿ ಸರ್. ಮೆಕ್ಕೆಜೋಳ 1 ವರ್ಷನೂ ಬೆಳಿಲಿಲ್ಲ, ಬೆಳೀತಾ ಇದ್ದೀನಿ. ಒಂದು 5-6 ಎಕರೆಗಂತೂ ಕಮ್ಮಿ ಮಾಡಲೇ ಇಲ್ಲ ಸರ್ ಇದುವರೆಗೆ ನಾನು. ಈಗ ಗುತ್ತಿಗೆ ತೆಗೆದುಕೊಂಡು ಆ ಹಣನ ಕೊಟ್ಟು ಮತ್ತೆ ಆಳು ಕಾಳುಗಳ ಖರ್ಚನ್ನು ನಿಭಾಯಿಸಿಕೊಂಡು ಕೈಗೆ ಉಳಿಸಿಕೊಳ್ತೀರಲ್ವಾ? ಅಂದ್ರೆ ತುಂಬಾ ಇರೋ ಸರ್, ಈಗ ಲೇಬರ್ ಕಾಸ್ಟ್ ಜಾಸ್ತಿ, ಬಟ್ ಗೊಬ್ಬರದೆಲ್ಲ ಅಲ್ಲಿಂದಲ್ಲಿಗೆ ಏನಂದ್ರೆ ನಮಗೆ ಬೇರೆ ಉದ್ಯೋಗ ಇಲ್ಲ, ವ್ಯವಸಾಯದಲ್ಲೇ ಮುಂದುವರ್ಕೊಂಡು ಹೋಗ್ತಾ ಇದೀವಿ. ಅದಕ್ಕೆ ವ್ಯವಸಾಯನೇ ಮಾಡ್ತಾ ಇದೀವಿ ಸರ್. ಅದರಿಂದ ಏನು ಬೆನಿಫಿಟ್ ಕಾಣ್ತಾ ಇಲ್ಲ ಈಗ, ಯಾಕಂದ್ರೆ ಕೊಡುವ ಮಾರ್ಕೆಟಿಂಗ್ ಕಮ್ಮಿ ಆಗಿದೆ, ಬಟ್ ಲೇಬರ್ಸ್ ಜಾಸ್ತಿ ಆಗಿದೆ, ಗೊಬ್ಬರವನ್ನು ಜಾಸ್ತಿ ಆಗಿದೆ, ಮತ್ತೆ ನಾವು ಲೀಸಿಗೆಲ್ಲ ತಗೊಂಡು ಮಾಡೋದಲ್ಲ ಸರ್. ಅದರಿಂದ ಅಲ್ಲಿಂದ ಅಲ್ಲಿಗೆ ಆಗುತ್ತೆ. ಅಂದ್ರೆ ನಾವು ಸ್ವಲ್ಪ ಸ್ವಲ್ಪ ಆಗ್ತೀವಿ ಬಂಡವಾಳ, ಒಂದೇ ಸರಿ ಸಿಕ್ಕೋದಕ್ಕೆ ನಮಗೆ ಒಂಥರ ಅದು ತೃಪ್ತಿ ಕಾಣ್ತದೆ ಅಷ್ಟೇ. ಕೈಗೆ ನಷ್ಟ ಆಗಿಲ್ಲ, ಸ್ವಲ್ಪ ಆದ್ರೂ ಉಳಿದೇ ಉಳಿತದಲ್ವಾ? ಸ್ವಲ್ಪ ಆದ್ರೂ ಉಳಿತದೆ. ಒಟ್ಟಿಗೆ ಹಾಕತ್ತೀವಿ, ಸ್ವಲ್ಪ ಸ್ವಲ್ಪ ಮಾಡಿ ಹಾಕಿದ್ನ ಸ್ವಲ್ಪ ನಾವು ಒಟ್ಟಿಗೆ ತಗೊಳ್ತೀವಿ, ನಮ್ಗೆ ಸ್ವಲ್ಪ ಕಣ್ಣಿಗೆ ಕಾಣ್ತದೆ ಸರ್. ಮೆಕ್ಕೆಜೋಳವನ್ನ ನೀವು ಕಟಾವು ಮಾಡಿ ಯಂತ್ರದ ಸಹಾಯದಿಂದ ಬೀಜ ಬಿಡಿಸ್ತೀರಾ ಅಥವಾ ಹೇಗೆ? ಯಂತ್ರದ ಸಹಾಯದಿಂದ ಬಿಡಿಸೋ ಸರ್. ಅದ್ ಮಡಗಿರ್ತೀವಿ, ಕ್ಲಿಯರ್ ಆಗಿ ಒಣಗಂಟ ನಾವು ಅದನ್ನ ಮಡಗ್ತೀವಿ ಸರ್. ಲಾಟ್ ಹಾಕಿದ್ಮೇಲೆ ಅದ್ ಮಾಡಿ ಮಿಷಿನರಿ ಇದೆ ಸರ್. ಮಿಷಿನರಿ ಬಂದ್ಮೇಲೆ ಫುಲ್ ಮಿಷಿನರಿ ಯೂಸ್ ಮಾಡೋದು. ಈಗ ಕಟಾವು ಮಾಡೋ ವಿಚಾರ ಹೇಗೆ? ಕಟಾವು ಕತ್ತಿಲ್ಲ ನೋಡೋದು ಸರ್. ಕಟಾವು ಮಿಷಿನ್ ಇಲ್ಲಿ ಬರಲಿಲ್ಲ, ಹೊರಗಡೆ ಇದೆ ಸರ್, ಇಲ್ಲಿಗೆ ಬಂದಿಲ್ಲ, ನಮ್ಮ ಬಸನಹಳ್ಳಿ ಏರಿಯಕ್ಕೆ ಬಂದಿಲ್ಲ ಇನ್ನು. ಕಟಾವು ಎಲ್ಲ ನಾವು ಜನಗಳಿಂದಾನೆ ಕಟಾವು ಮಾಡಿ ಗುಡ್ಡೆ ಹಾಕಿ ಆಮೇಲೆ ಮುರ್ಸೋ ಸರ್. ಮೆಕ್ಕೆಜೋಳದ ಸೊಪ್ಪೆ ಅಥವಾ ಮೇವು ಅದನ್ನ ನೀವು ಎಷ್ಟು ಬೇಕಾದ್ರೆ ಅಷ್ಟು ಇಟ್ಕೊಳ್ತೀರಾ ಅಥವಾ ಪೂರ್ಣ ಮಾರಾಟ ಮಾಡಿಬಿಡ್ತೀರಾ ಹೇಗೆ? ಇಲ್ಲ ಸರ್, ನಮ್ಮಲ್ಲೇ ದನಗಳಿದೆ, ಅದೇ ಹಸುಗಳಿಗೆ ಫುಲ್ ಅದನ್ನೇ ಇಟ್ಟುಕೊಂಡು ಅದನ್ನೇ ಇದು ಮಾಡ್ತಾ ಇದೀವಿ ಸರ್. ಬೇರೆ ಎಲ್ಲಿ ಕೊಡೋದಿಲ್ಲ, ಮತ್ತೆ ಅದ್ರ ದಿಂಡುಗಳನ್ನ ಬಚ್ಚಲ ಮನೆ ಇದಕ್ಕೆ ಯೂಸ್ ಮಾಡ್ತೀವಿ ಸರ್ ನಾವು. ಜೋಳದ ಕಾಳನ್ನ ಬಿಟ್ಟರೆ ಮತ್ತಿನ್ನೇನು ನೀವೇನು ಮಾರಾಟ ಮಾಡಕ್ ಹೋಗೋದಿಲ್ಲ ಅಲ್ವಾ? ಜೋಳದ ಕಾಳ ಬಿಟ್ಟರೆ ಇನ್ನೇನು ಮಾರಾಟ ಹೋಗೋದಿಲ್ಲ ಸರ್. ಅದ್ರ ಕಡ್ಡಿನ ನಾವು ಆಲ್ರೆಡಿ ಸುಂಟಿಗೆ ಹಾಕ್ಲಿಕ್ಕೆ ಉಪಯೋಗಿಸ್ತಾ ಇದೀವಿ ಸರ್. ಅದನ್ನ ಕಟ್ಟಿ ಮಡಗಿ ಲಾಟ್ ಮಾಡಿ ಸುಂಟಿ ಮೇಲೆ ಹಾಕ್ಲಿಕ್ಕೆ ಯೂಸ್ ಮಾಡ್ತಾ ಇದೀವಿ ಸರ್. ಅದನ್ನು ವೇಸ್ಟ್ ಮಾಡಲ್ಲ ನಾವು. ಕೆಲವೊಬ್ರು ಅದೇ ದಿಂಡನ್ನು ಬಳಸ್ತಾರೆ ಅಥವಾ ಬೀಜ ತೆಗೆದ್ಮೇಲೆ ಸಿಗುತ್ತಲ್ಲ ಸಿಪ್ಪೆಯನ್ನು ಗೊಬ್ಬರಕ್ಕೆ ಉಪಯೋಗಿಸ್ಕೊಳ್ತಾರೆ ಅಥವಾ ಹೊದಿಕೆಯಾಗಿ ಬಳಕೆ ಮಾಡ್ಕೊಳ್ತಾರೆ, ಅದನ್ನ ಯೋಚನೆ ಮಾಡಿದ್ರೆ ಎಲ್ಲದನ್ನು ಉಪಯೋಗಿಸ್ಕೊಳ್ಬಹುದಲ್ವಾ? ಎಲ್ಲಾನು ಉಪಯೋಗಿಸ್ಬೋದು. ಆದ್ರೆ ನಮಗೆ ದನಗಳಿರೋದ್ರೆ ದನಗಳಿಗೆ ಉಪಯೋಗಿಸ್ತಾರೆ. ದಿಂಡನ್ನ ನಾವು ಬಚ್ಚಲ ಮನೆಗೆ ಉಪಯೋಗಿಸ್ಕೊಳ್ತೀವಿ ಸರ್. ಅದನ್ನು ವೇಸ್ಟ್ ಇಲ್ಲ ಇರ್ತದೆ, ಅದನ್ನು ಸೆಗಣಿಗೆ ಹಾಕಿ ಅದನ್ನ ಮಿಕ್ಸ್ ಮಾಡಿಬಿಡ್ತೀವಿ ಸರ್. ಹಾಳಾಗಿದ್ನ ಮಳೆ ಬಂದು ಕೊಳ್ತೋಗಿದ್ದಂತೆಲ್ಲ ಯೂಸ್ ಮಾಡ್ಕೊಳ್ತೀವಿ. ಮುಂಗಾರಿಯಲ್ಲಿ ಮೆಕ್ಕೆಜೋಳವನ್ನ ಬೆಳೆದ ಬಳಿಕ ನಂತರ ಏನಾದರೂ ಬೆಳೆ ಮಾಡ್ಕೊಳ್ಳಿಕ್ಕೆ ಪ್ಲಾನ್ ಮಾಡ್ಕೊಳ್ತೀರಾ ಹೇಗೆ? ಮಾಡ್ಕೊಳ್ತೀವಿ ಸರ್, ಬೆಳೆ ಮಾಡ್ಕೊಳ್ತೀವಿ. ನಮಗೆ ಅಂದ್ರೆ ನೀರಿದೆ, ನನಗೆ 2 ಎಕರೆ ನೀರಿಗೆ ಇದು ಮಾಡ್ಕೊಂಡು ನಾನು ಬೆಳೆಸ್ಕೊಳ್ತೀನಿ ಸರ್. ಬೇರೆ ಅದೇ ಈ ಸರಿ ಹೇಳಿದ್ರೆ ಸರ್ ಜಿಯಾ ಬೆಳೆಸೋಣ ಅಂತ ಇದ್ದೀನಿ ಸರ್. ಅದೇ ಸರಿ ಗುತ್ತಿಗೆ ಜಮೀನಿನಲ್ಲಿನೂ ಎರಡನೇ ಬೆಳೆಯಾಗಿ ಏನಾದರೂ ತರಕಾರಿ ಅಥವಾ ಚಿಯಾ ಮತ್ತಿನ್ನೇನಾದ್ರೂ ಹಾಕೊಳ್ಳೋ ತರ ಆಲೋಚನೆ ಮಾಡ್ತಿರ್ತೀರಾ? ಸರ್ ಅಲ್ಲಿ ನಮಗೆ ಬೋರ್ವೆಲ್ ನೀರಿನ ವ್ಯವಸ್ಥೆಗಳೇನಿಲ್ಲ, ಅದರಿಂದ ನಾವು ಬೇಸಿಗೆ ಬೆಳೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಸರ್. ಲೀಸ್ ಇತ್ತು ಒಂದು ಮಳೆಗಾಲ ಬೆಳೆ ಮಾತ್ರ ನಾನು ತಿಂಗಳು ಯೂಸ್ ಮಾಡ್ತೀವಿ ಸರ್. ಮೆಕ್ಕೆಜೋಳದಲ್ಲಿ ಅಂತರ ಬೆಳೆಯಾಗಿ ಏನಾದರೂ ಮಾಡ್ಕೊಂತೀರಾ ಅಥವಾ ಮೆಕ್ಕೆಜೋಳವನ್ನೇ ಏಕ ಬೆಳೆಯಾಗಿ ಬೆಳ್ಕೊಂತೀರಾ ಹೇಗೆ? ಮೆಕ್ಕೆಜೋಳ ಅಂದ್ರೆ ನಾನು ಎಲ್ಲ ತರ ವೆರೈಟಿ ಮಾಡ್ತಾ ಇದ್ದೀನಿ ಸರ್. ಮೆಕ್ಕೆಜೋಳದೆಲ್ಲ ಏನು ತಗೊಳ್ತಾ ಇಲ್ಲ. ಮೆಕ್ಕೆಜೋಳ ಬಿಟ್ರೆ ಸುಂಠಿ ಮಾಡ್ತಾ ಇದ್ದೀನಿ, ಮತ್ತೆ ಸ್ವಲ್ಪ ಮರಗೆಣಸು, ಮತ್ತೆ ಚಾನೆ ಕೆಸ ಇಂಥದ್ನೆಲ್ಲ ಒಂದೇ ಬೆಳೆ ಮಾಡ್ತಾ ಇಲ್ಲ. ಹೇಳ್ತಾ ಇದ್ರಿ ಮರಗೆಣಸು, ಸುವರ್ಣಗಡ್ಡೆ, ಇದನ್ನ ನಿಮ್ಮ ಸ್ವಂತ ಜಮೀನಲ್ಲಿ ಬೆಳ್ಕೊಂತೀರಾ ಅದನ್ನು ಗುತ್ತಿಗೆ ಜಮೀನಲ್ಲಿ ಹಾಕೊಳ್ತೀರಾ? ಸರ್ ಅದನ್ನು ಗುತ್ತಿಗೆಯಲ್ಲಿ ಮಾಡ್ತೀವಿ, ಬಟ್ ಮನೇಲಿ ಜಮೀನಲ್ಲಿ 1 ವರ್ಷ ಹಾಕಿದಕ್ಕೆ 1 ವರ್ಷ ಆಗ್ಲಿಕ್ಕಾಗುತ್ತೆ ಸರ್. ಮತ್ತೆ ಪಕ್ಕದ ಜಮೀನಲ್ಲಿ ನಾವು ಲೀಸಿಗೆ ಅಂತ ಮಾಡ್ತೀವಿ, ಅದರಲ್ಲಿ ಯೂಸ್ ಮಾಡ್ತೀವಿ ಸರ್. ಮೆಕ್ಕೆಜೋಳ ನಿಮಗೆ ಹಿಡಿಸಿದೆ, ನಷ್ಟಂತೂ ಆಗಿಲ್ಲ, ಲಾಭ ತುಂಬಾ ದೊಡ್ಡ ಹಣ ಸಿಕ್ಕಿದೆ ಅನ್ನೋದಕ್ಕಿಂತ ಪರವಾಗಿಲ್ಲ, ಮಾಡಿದ ಖರ್ಚಿಗೆ ತಕ್ಕ ಫಲ ಸಿಕ್ಕಿದೆ. ಮತ್ತೆ ನೀವು ಹೇಳಿದಂಗೆ ಬೇರೆ ಬೇರೆ ಅನುಕೂಲಗಳು, ಅದರ ಮೇವು ದನಕರುಗಳಿಗೆ ಅನುಕೂಲ ಆಗುತ್ತೆ, ಮತ್ತೆ ಶುಂಠಿ ಬೆಳಿಲಿಕ್ಕೂ ಹೊದಿಕೆಯಾಗಿ ಕೊಡ್ಲಿಕ್ಕೂ ಪ್ರಯೋಜನ ಆಗ್ತದೆ, ಮತ್ತೆ ದಿಂಡು ಈ ಕಡೆ ಉರ್ವಲವಾಗಿ ಪ್ರಯೋಜನ, ಮತ್ತೆ ಸ್ವಲ್ಪ ಮೆಕ್ಕೆಜೋಳವನ್ನು ಇಟ್ಕೊಂಡು ನುಚ್ಚು ಮಾಡಿ ದನಕರುಗಳಿಗೆ ಕೊಡ್ತೀರಾ ಹೇಗೆ? ಕೊಡ್ತೀವಿ ಸರ್, ಕೊಡ್ತೀವಿ. ದನಕರುಗಳಿಗೆ ಕೊಡ್ತೀವಿ, ಮತ್ತೆ ಕೋಳಿಗಳಿಗೆ ಇದಕ್ಕೆಲ್ಲ ಮೇವು ಮಾಡಿ ಪುಡಿ ಮಾಡಿ ಸರ್ ಫೀಡ್ ಟೈಪ್ ಮಾಡಿಬಿಟ್ಟು ಅದನ್ನು ಯೂಸ್ ಮಾಡ್ತೀವಿ ಸರ್. ಮಾಡ್ಕೊಳ್ತೀವಿ, ನಮಗೆ ಎಷ್ಟು ವರ್ಷಕ್ಕೆ ಬೇಕಾಗುತ್ತೆ ಅಷ್ಟು ಮನೇಲಿ ಇಟ್ಕೊಳ್ತೀವಿ ಸರ್. ನಿಜ ಅಡಿಗೆಗೆ ಏನಾದ್ರೂ ಉಪಯೋಗಿಸ್ಕೊಳ್ತೀರಾ ಮೆಕ್ಕೆಜೋಳದ ಹಿಟ್ಟು ಮೆಕ್ಕೆಜೋಳದ ನುಚ್ಚನ್ನ? ಅದೇನು ಯೂಸ್ ಮಾಡ್ತಾ ಇಲ್ಲ ಸರ್ ಈಗ ಯಾರು ನಾವು, ಆದ್ರೆ ಅದು ಸ್ವಲ್ಪ ಹಾಲು ಕೊಟ್ಟ ಟೈಮಲ್ಲಿ ಏನಾದ್ರು ಬೇಯಿಸಿ ಗೀಸಿ ತಿನ್ನೋದು ಮಾಡೋದು ಅಂತಂದೆಲ್ಲ ಯೂಸ್ ಮಾಡ್ತೀವಿ ಸರ್. ನಿಮ್ ತರ ಇಲ್ಲಿ ಕೆಲವೊಬ್ರು 10-5 ಎಕರೆ 15 ಎಕರೆ ಮೆಕ್ಕೆಜೋಳವನ್ನ ಬೆಳೆಯೋರು ಇರ್ಬೇಕಲ್ವಾ? ಇದ್ದಾರೆ ಸರ್, ನಮ್ಮ ಬ್ರದರ್ ಬೆಳೀತಾ ಇದಾರೆ. ನಮ್ಮ ಬ್ರದರ್ 10 ಎಕರೆ ಬೆಳೆ ಬೆಳಿದಾರೆ. ಅವರು ಅಷ್ಟೇ ಚೇನೆ ಮತ್ತೆ ಕೆಸ ಮರಗೆಣಸು ಅಡಿಕೆ ತೋಟ ಇದೆಲ್ಲ ಮಾಡ್ಕೊಂಡು ವ್ಯವಸಾಯ ಮಾಡ್ತಾ ಇದಾರೆ ಸರ್. ಪ್ರತಿ ವರ್ಷ ಹಾಕಿದ ಜಾಗದಲ್ಲೇ ಮೆಕ್ಕೆಜೋಳವನ್ನ ಬೆಳ್ಕೋಬಹುದಾ? ಈಗ ಈ ವರ್ಷ ನೀವು ಮೆಕ್ಕೆಜೋಳ ಬೆಳೆದ್ರೆ ಮುಂಗಾರಿಯಲ್ಲಿ ಬೆಳೆದು ಕಟಾವು ಮಾಡಿ ಸುಮ್ಮನೆ ಆಗ್ತೀರಿ, ಆ ಜಾಗದಲ್ಲಿ ಗುತ್ತಿಗೆ ತೆಗೆದುಕೊಂಡಿರ್ತೀರಿ, ಮುಂದಿನ ವರ್ಷ ಅವ್ರು ಕೊಟ್ರೆ ಆ ಜಮೀನಲ್ಲೇ ಮತ್ತೆ ಮೆಕ್ಕೆಜೋಳವನ್ನ ಬೆಳ್ಕೋಬಹುದು ಅಥವಾ ಬದಲಾವಣೆ ಮಾಡ್ಕೊಳ್ತೀರಾ ಹೇಗೆ? ಇಲ್ಲ ಸರ್, ಮೆಕ್ಕೆಜೋಳ ಪ್ರತಿ ವರ್ಷನೂ ಬೆಳಿಬೇಕು, ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಅದೇ ಶುಂಠಿ ತರ ಪ್ರಾಬ್ಲಮ್ ಇಲ್ಲ ಸರ್, ಎನಿ ಟೈಮ್ ಯೂಸ್ ಮಾಡೋದು. ಬೇಸಿಗೆಲ್ಲಿ ಹಾಕಿದ್ರೆ ಮಳೆಗಾಲದಲ್ಲಿ ಹಾಕೋದು, ಮಳೆಗಾಲ ಹಾಕಿದ್ರೆ ಬೇಸಿಗೆಲ್ಲೂ ಹಾಕುವುದು ಸರ್. ಅದು ಶುಂಠಿ ಇಷ್ಟಪಟ್ಟಿರುವ ಬೆಳೆ, ಶುಂಠಿಯನ್ನು 16 ವರ್ಷಗಳಿಂದ ಬೆಳ್ಕೊಂತ ಬಂದಿದ್ರಿ, ಅದರ ಬಗ್ಗೆ ಹೇಳಿ. ಶುಂಠಿ ಸರ್ ನಾನು 20 ವರ್ಷದಿಂದ ಬೆಳೀತಾ ಇದ್ದೀನಿ ಸರ್. ಮಾಮೂಲಿ ತುಂಬಾ ಮಾಡ್ತಾ ಇಲ್ಲ, 2-3 ಎಕರೆ ಮಾಡ್ತಾ ಇದ್ದೀನಿ ಅಷ್ಟೇ ಸರ್. ನಾವು ಫಸ್ಟ್ ಮಾಡಿದಾಗ ಬೆನಿಫಿಟ್ ಚೆನ್ನಾಗಿತ್ತು ಸರ್, ಈಗ ರೇಟು ಲೇಬರ್ ಕಾಸ್ಟ್ ಗೊಬ್ಬರದ್ದು ಇದೆಲ್ಲ ಅನ್ನತ್ತಿಗೆ ತುಂಬಾ ಲಾಸ್ ಆಗುತ್ತಾ ಬರುತ್ತೆ. ನಿಮ್ ಮಾರ್ಕೆಟಿಂಗ್ ತಗೊಳ್ಳೋರು ಡಿಮ್ಯಾಂಡ್ ಮಾಡ್ತಾರೆ, ಮತ್ತೆ ಏನಾದ್ರೂ ಅದಕ್ಕೆ ಕಾಯಿಲೆಗಳು ಜಾಸ್ತಿ ಸರ್, ಅದಕ್ಕೂ ಹುಳ ಇದು ಜಾಸ್ತಿ ಆಗಿದೆ. ಅದರಿಂದ ಅದನ್ನು ಮಾಮೂಲಿ ಮೆಕ್ಕೆಜೋಳದ ಟೈಪ್ನೇ ಅದನ್ನು ಬಳಸ್ತಾ ಇದ್ದೀನಿ ಸರ್. ಸಮಸ್ಯೆಗಳಿದ್ರೂ ಬಿಡ್ತಾ ಇಲ್ಲ, ಮತ್ತೇನಾದ್ರೂ ಪರಿಹಾರಗಳು ಸಿಕ್ಕಿವೆ, ಹುಡುಕ್ತಾ ಇರಬೇಕು, ಮಾಡ್ತಾ ಇರಬೇಕು. ಶುಂಠಿ ನಿಮ್ದೇ ಜಾಗದಲ್ಲಿ ಬೆಳ್ಕೊಳ್ತೀರಾ ಅಥವಾ ಬೇರೆ ಜಾಗದಲ್ಲಿ ಹಾಕೊಳ್ತೀರಾ? ಅದನ್ನು ಲೀಸಿಗೆ ಮಾಡ್ತೇವೆ ಸರ್, ಒಂದೇ ಜಾಗದಲ್ಲಿ ಬೆಳಿಲಿಕ್ಕೆ ಆಗಲ್ಲ, ಅದೊಂದು 6 ವರ್ಷ 7 ವರ್ಷ ಕಳಿಬೇಕು. ಬಟ್ ನಮ್ಮ ಅಂದ್ರೆ ಬೇರೆ ಯಾವ ಉದ್ಯೋಗ ಇಲ್ಲ ಸರ್, ಅದರಿಂದ ಅದಕ್ಕೆ ಈ ತರ ಬೆಳೆಗಳನ್ನ ಬೆಳೆಸ್ಕೊಂಡು ಅದೇ ಒಂದು ಉದ್ಯೋಗ ಮಾಡ್ಕೊಂಡಿದ್ದೀವಿ ಸರ್. ವ್ಯವಸಾಯನೇ ನಮ್ಮ ಉದ್ಯೋಗ ಆಗಿಬಿಟ್ಟಿದೆ. ಮೆಕ್ಕೆಜೋಳಕ್ಕೆ 5,000-10,000 ರೂಪಾಯಿ ವರ್ಷಕ್ಕೆ ಗುತ್ತಿಗೆಗೆ ತೆಗೆದುಕೊಳ್ತೀರಿ, ಆದ್ರೆ ಶುಂಠಿಗೆ ಸ್ವಲ್ಪ ಹೆಚ್ಚಿಗೆ ಹಣ ಕೊಡಬೇಕಾಗ್ತದೆ ಅನ್ನೋ ತರ ಕೆಲವೊಬ್ರು ಮಾತಾಡ್ತಾರೆ. ಹೇಗಿದೆ ಇಲ್ಲೆಲ್ಲ 1 ಎಕರೆಗೆ ವರ್ಷಕ್ಕೆ? 1 ಎಕರೆಗೆ 20,000 ಇದೆ ಸರ್, ನೀರಾವರಿ ಇದ್ರೆ 30,000 ಇದೆ ಸರ್. ನೀರ್ ಇಲ್ಲದೆ ನಾವು ನೀರು ಬೇರೆ ಕಡೆ ತಗೊಳಿದ್ರೆ ಅದಕ್ಕೆ ಬೇರೆ ಕೊಟ್ಟು ತಗೊಳ್ಬೇಕು ಸರ್. 2 ಎಕರೆಗೆ 20-30,000 ನೀರಿಗೆ 20,000-25,000 ರೂಪಾಯಿ ಜಮೀನಿಗೆ ಕೊಡ್ಬೇಕು ಸರ್. ಅದನ್ನ ತಗೊಂಡು ಮಾಡ್ಕೊಳ್ಳೋ ಸರ್. ನಾವು ಬೆಲೆ ಕಡಿಮೆ ಇದ್ದಾಗ ಜನ ಮಾತಾಡಲ್ಲ, ಬೆಲೆ ಏರಿದಾಗ ಮಾತಾಡ್ತಾರೆ, ಕೊಟ್ಟಿದ್ದೆ ಸಾಕಾಗಲಿಲ್ಲ ಇನ್ನು ಬೇಕಾಗಿತ್ತು ಅಂತ ಅನ್ಕೊಂಡು. ಕೆಲವೊಂದ್ಸಾರಿ ನಿಮ್ಗೆ ಅನುಭವ ಆಗಿರ್ಬೇಕು ಅಲ್ವಾ, ಶುಂಠಿಗೆ ಬೆಲೆ ಏರಿದಾಗ ಗುತ್ತಿಗೆ ಕೊಟ್ಟಿರೋರು ಏನಾದ್ರೂ ಮಾತಾಡಿದಾರ ಅಥವಾ ಇಲ್ಲ ಅವ್ರು ಮಾತಾಡಿದಂಗೆ ಸಾಗ್ಲಿ ಬಿಡಿ ಅಂತ ಹೇಳಿದಾರೆ? ಹೇಗೆ? ಹೌದು ಹೇಳಿದಾರೆ ಸರ್. ಅಂದ್ರೆ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ, ನಾವು ಮಾಡೋ ಜಾಗಕ್ಕೆ ಇನ್ ಬೇರೆಯವ್ರು ಬಂದ್ಬಿಟ್ಟು ಶುಂಠಿಗೆ ರೇಸ್ ಇದ್ದಾಗ ಅವರೇ ರೇಸ್ ಮಾಡಿ ಅವರೇ ತಗೊಳ್ತಾರೆ ಸರ್, ಜನಗಳು ಮಾಡೋದಲ್ಲ ಅದು. ಈಗ ನಾನ್ ಮಾಡ್ತಾ ಇದೀನಿ ಅಂದ್ರೆ ಇನ್ನೊಬ್ಬ ಬಂದ್ಬಿಟ್ಟು ಅವ್ನಿಗೆ ಯಾಕೆ ಜಾಗ ಕೊಡೋ, ನಾನು ಇಷ್ಟು ಕೊಡ್ತೀನಿ, ನನಗೆ ಕೊಟ್ಬಿಡು ಅಂತ ಹೇಳುವಂತ ಉದ್ದೇಶದಿಂದ ಅವರಾಗಿ ರೇಸ್ ಮಾಡೋರ್ತು ಜಮೀನದಾರರು ಯಾರು ರೇಸ್ ಮಾಡ್ತಾ ಇಲ್ಲ. ನಾವು ವ್ಯವಸಾಯಗಾರರೇ ಬಂದು ರೇಸ್ ಮಾಡ್ಕೊಂಡು ತಗೊಳ್ಳೋದು ಸರ್. ಅದು ನಮ್ಮಿಂದ ನಾವೇ ಮಾಡ್ಕೊಳ್ಳೋದಲ್ಲ, ಅವರಿಂದ ಅವ್ರು ಮಾಡ್ಕೊಳ್ಳೋದಲ್ಲ. ನಾನೀಗ 20,000 ಕೊಡ್ತೀನಿ ಅಂದ್ರೆ ನೆಕ್ಸ್ಟ್ ಅವ್ರು ಚೆನ್ನಾಗಿದೆ ಅವೆಲ್ಲ ಭೂಮಿ ಅಂದ್ರೆ ಅವ್ರು ಬಂದು 30,000 ನಾನು ಕೊಡ್ತೀನಿ ನನಗೆ ಕೊಡಿ ಅಂತ ರೇಸಿಂಗ್ ಆ ತರ ಆಗೋದು. ಮತ್ತೆ ವ್ಯವಸಾಯದಲ್ಲಿ ತುಂಬಾ ರೇಟ್ ಆಗಿದೆ, ಅದು ಜಮೀನಿಗೆ ಕೊಡಿ ಅಂತ ಯಾರು ಕೇಳೋದಿಲ್ಲ ಸರ್. ನಮ್ಮಿಂದ ನಾವೇ ರೈತರೇ ಮಾಡ್ಕೊಳ್ತಾರೆ, ಇದನ್ನ ಒಬ್ಬರಿಂದ ಒಬ್ಬನು ಕಾಂಪಿಟೇಷನ್ ನನಗೆ ಆ ಜಮೀನು ಬೇಕು ಅಂತೇಳಿ ಮಾಡ್ತಾ ಇದ್ದಾರೆ. ಈಗ 2-3 ವರ್ಷಗಳಿಂದ ಶುಂಠಿಗೆ ಬೆಲೆ ಅಷ್ಟೊಂದು ಏರಿಕೆ ಆಗಿಲ್ಲ, ಹಾಗಾಗಿ ಪ್ರಸ್ತುತ 1 ಎಕರೆಗೆ ನೀವು ಗುತ್ತಿಗೆ ಎಷ್ಟು ಹಣ ಕೊಟ್ಟು ತೆಗೆದುಕೊಂಡು ಶುಂಠಿಯನ್ನ ಮಾಡ್ತಿದ್ದೀರಿ? ಸರ್ ನಾನು 1 ಎಕರೆಗೆ 20,000 ಕೊಡ್ತಾ ಇದ್ದೀನಿ ಸರ್. ಅಂದ್ರೆ ಅದು ಕಮ್ಮಿ ಮಾಡಲಿಲ್ಲ, ಜಾಸ್ತಿ ಆಗಲಿಲ್ಲ, ಅದು ಮುಂಚೆ ನಡೀತಾ ಉಂಟು, ಅದೇ ರೇಟ್ ಅಲ್ಲಿ ನಡೀತಾ ಇದೆ. ಬಟ್ ಕಮ್ಮಿ ಮಾಡಕ್ ಆಗಲಿಲ್ಲ, ಅದೇ ರೇಟ್ ಅಲ್ಲಿ ಮಾಡ್ತಾ ಇದೀವಿ ಸರ್. ನಾವು ಒಳ್ಳೆ ಬೆಲೆಯನ್ನು ಕಂಡಿದೆ ಶುಂಠಿ, ನಿಮಗೆ ಸಿಕ್ಕಿರುವ ಗರಿಷ್ಠ ಬೆಲೆ ಎಷ್ಟು ಅಂತ ಹೇಳ್ಬೋದಾ? ಸರ್ ನನಗೆ ಕರೆಂಟ್ ಚೆನ್ನಾಗಿ ಸಿಕ್ಕಿದ ಅಂದ್ರೆ ಒಂದು 10 ವರ್ಷದ ಹಿಂದೆ 2,300-2,500 ರೂಪಾಯಿ ಗಂಟೆ ಕೊಟ್ಟಿದ್ದೀನಿ ಸರ್. ಅದೇ ಎಷ್ಟು ಕೊಟ್ಟಿರೋದು? ಇನ್ನು ತುಂಬಾ ಪಾತಾಳಕ್ಕೆ ಹೋಗಿದ್ದು ಇರಬೇಕಲ್ವಾ? ಇದೆ ಸರ್, ಒಂದು 5-6 ಇಯರ್ಸ್ ಬ್ಯಾಕ್ 300 ರೂಪಾಯಿ ಕೊಟ್ಟಿದ್ದೀನಿ ಸರ್. ಏರುಪೇರಿನ ಮಧ್ಯದಲ್ಲೂ ನೀವು ಬಿಟ್ಟಿಲ್ಲ ಅಲ್ವಾ? ಬಿಟ್ಟಿಲ್ಲ ಸರ್, ಬಿಡಂತ ಸಿಚುವೇಶನ್ ನಮಗೆ ಉದ್ಯೋಗನೇ ಅದಾಗಿರೋದ್ರಿಂದ ನಾವು ಅದನ್ನೇ ಮುಂದುವರ್ಸ್ಕೊಂಡು ಹೋಗೋದು. ಒಂದು 5 ವರ್ಷ ಬರ್ತದೆ ಕಾಯ್ಕೊಂಡು ಅದನ್ನೇ ವ್ಯವಸಾಯವಾಗಿ ರೂಪಾಯಿ ತಗೊಂಡು ಹೋಗ್ತಾ ಇದೀವಿ ಸರ್. ಮತ್ತೆ ಅನುಭವ ಇರುತ್ತಲ್ಲ, ಅದು ನಿಮ್ಮನ್ನ ಮತ್ತಷ್ಟು ಗಟ್ಟಿಗೊಳಿಸುತ್ತೆ, ವ್ಯತ್ಯಾಸ ಮುಂದೆ ಆಗದಂಗೆ ಏನೇನೋ ಪಾಠ ಕಲಿಸುತ್ತೆ. ಜೊತೆಗೆ ನೀವೇ ಶ್ರಮ ಪಟ್ಟು ಆಳು ಕಾಳುಗಳನ್ನು ಉಪಯೋಗಿಸಿಕೊಂಡು ಖರ್ಚುಗಳನ್ನ ಕಮ್ಮಿಗೊಳಿಸಿಕೊಂಡ್ರೆ ಇರುವ ಬೆಲೆಯಲ್ಲೂ ತಕ್ಕಷ್ಟು ಹಾಕಿದ ದುಡ್ಡನ್ನ ತೆಗಿಬಹುದು. ಬೆಲೆ ಸ್ವಲ್ಪ ಏರಿಕೆ ಆಗ್ತಂದ್ರೆ ಲಾಭ ಸಿಗುತ್ತೆ, ಮತ್ತಷ್ಟು ಏರಿತಂದ್ರೆ ಒಳ್ಳೆ ದುಡ್ಡು ಅಲ್ವಾ? ನಾವು ಮಾಡ್ಕೊಂಡ್ರೆ ಈಗ ಇಲ್ಲಿ ನಾವು ಈಗ ಗಂಡಂತ ಇಬ್ಬಳೆ ಇರೋದು, ಇಬ್ಬಳೆ 2-3 ಎಕರೆ ಮೇಂಟೈನ್ ಮಾಡಕ್ ಸರ್, ಜನಗಳು ಸೇರಿಸಲೇಬೇಕು, ಅವ್ರ ಜೊತೆಗೆ ನಾವು ಕೈ ಸೇರ್ಕೊಂಡು ಮಾಡ್ತಾ ಇದೀವಿ ಸರ್. ಅದರಿಂದ ಸ್ವಲ್ಪ ನಮಗೆ ಕಮ್ಮಿ ಆಗ್ತಾ ಬರುತ್ತೆ, ಅದರ ರೀತಿಯಲ್ಲಿ ಮಾಡ್ತಾ ಇದೀವಿ ಸರ್. ಶುಂಠಿ ಒಂದ್ ರೀತಿ ಆರ್ಥಿಕ ಬೆಳೆ, ಬೆಲೆ ಬಂತಂದ್ರೆ ಎಷ್ಟೋ ಜನ ಸಂತೋಷ ಪಟ್ಕೊಂಡು ಮತ್ತಷ್ಟು ಹಾಕ್ಬೇಕು ಅಂತ ಅನ್ಕೊಂಡು ಕೆಲವೊಬ್ರಂತೂ ಶುಂಠಿ ಬೆಳೆದ ಹಾಳಾಗೋಗಿದ್ದಾರೆ. ಕೆಲವೊಬ್ರು ನಿಮ್ಮಂತವ್ರು ಬೇಡ, ಅದು ಬೆಲೆ ಏರಿದ್ರು ಬಿಟ್ರು, ಎರಡು ಎಕರೆ ಸಾಕು ಅನ್ಕೊಂಡು ಪ್ರತಿ ವರ್ಷನೂ ಎರಡೆರಡು ಎಕರೆ ಹಾಕೊಂತ ಬಂದಿದ್ದಾರೆ. ನೀವು ಹೇಗೆ ಸರ್? ಕೆಲವು ಜನ ಈಗ ರೇಟ್ ಆಗ್ತಂದ್ರೆ ದುಡ್ಡಿರೋ ಏನ್ ಮಾಡ್ತಾರೆ, ಈ ಸರಿ ರೇಟ್ ಆಗುತ್ತೆ ಅಂತ ಹೇಳಿ 20 ಎಕರೆ 30 ಎಕರೆ ಅವರೇ ಹಾಳು ಮಾಡ್ಕೊಳ್ತಾರೆ. ಅದೇ ನಾವಾದ್ರೆ ಆ ರೀತಿ ಮಾಡ್ತಾರೆ ಸರ್, ನಮಗೆ ವಾಸ ಆಗಲಿ ಲಾಭ ಆಗಲಿ ನಾವು ಮಾಡೋದನ್ನ ಎರಡು ಎಕರೆ 3-2 ಎಕರೆ ಬಿಟ್ರೆ ಅದ್ರ ಮೇಲೆ 3 ಆಗಿಲ್ಲ ಸರ್. ನಾನು ಇದುವರೆಗೆ ನಾನು 20 ವರ್ಷದಿಂದ ಮಾಡ್ತಾ ಇದ್ದೀನಿ, 3 ಎಕರೆ ಮೇಲೆ 3 ಆಗಿಲ್ಲ. ಬಟ್ ಕೆಲವರು ಅಂದ್ರೆ ಸ್ವಲ್ಪ 5 ವರ್ಷ ಜಂಪ್ ಆಯ್ತು, ದುಡ್ಡು ಇವ್ರು ಮಾಡ್ತಾರೆ ಆಮೇಲೆ ಲಾಸ್ ಆಯ್ತು ಲಾಸ್. ಈ ಜಾಸ್ತಿ ಮಾಡೋದ್ರಿಂದ ಈ 2 ಎಕರೆವರೆಗೂ 3 ಎಕರೆವರೆಗೂ ತುಂಬಾ ತೊಂದರೆ ಆಗ್ತಾ ಇದೆ ಸರ್. ಅದು ದೊಡ್ಡ ನಮಗೆ ಎಫೆಕ್ಟ್ ಆಗ್ತಾ ಇರೋದು. ನಿಜ, ಎಷ್ಟೋ ಜನ ಸ್ವಲ್ಪ ಹಾಕಿದಾಗ ಚೆನ್ನಾಗಿ ಕಂಡ್ರು, ಹೆಚ್ಚಿಗೆ ಹಾಕಿದಾಗ ಕಳ್ಕೊಂಡ್ರು, ಮೆತ್ತಗಾದ್ರು ಮತ್ತೆ ಹಾಕ್ಲಿಕ್ಕೂ ಅವಕಾಶ ಆಗುದಿಲ್ಲ. ಒಂದು ಹಿಡಿತ ಇರಬೇಕು, ಬೆಲೆ ಬಂದ್ರು ಬಿಟ್ರು ಏರಿದ್ರು ಇಳಿದ್ರು ಒಂದು ಮಿತಿಯಲ್ಲಿ ಹೋದ್ರೆ ಅದೊಂಥರ ಒಳ್ಳೆ ಅನುಭವ ಆಗ್ತದೆ. ಶುಂಠಿಗೆ ನೀವು ಸಗಣಿ ಗೊಬ್ಬರ ಹಾಕ್ಲೇಬೇಕು. ಮತ್ತೆ ಕೋಳಿ ಗೊಬ್ಬರನ ಹಾಕ್ತೀರಾ, ಕುರಿ ಗೊಬ್ಬರನ ಹಾಕ್ತೀರಾ, ಅಥವಾ ಏನೇನು ಹಾಕ್ತೀರಿ ಹೇಳಿ ಸರ್? ನಾನು ಶುಂಠಿಗೆ ಸಗಣಿ ಗೊಬ್ಬರ ಹಾಕ್ತೀನಿ ಸರ್. ಬಟ್ ಈಗ ಆರ್ಗನೈಸರ್ ಒಂದು ಗೊಬ್ಬರ ಬರ್ತದೆ ಸರ್, ಅದು ಮಾರ್ಕೊಂಡ್ಬರ್ತಾರೆ ಚೀಲಕ್ಕೆ 550 ರೂಪಾಯಿ, ಅದನ್ನ ಯೂಸ್ ಮಾಡ್ತಾ ಇದ್ದೀನಿ ಸರ್ ನಾನು. ಅದು ಬಿಟ್ರೆ ಇನ್ನು ಕಂಪನಿ ಗೊಬ್ಬರನೇ, ಕೋಳಿ ಗೊಬ್ಬರ ಯೂಸ್ ಮಾಡಿಲ್ಲ ಇದುವರೆಗೆ ಮಾಡಿಲ್ಲ ಸರ್ ನಾನು. ಟ್ರೈಕೋಡರ್ಮ ಮತ್ತೆ ಇನ್ನು ಸುಣ್ಣ ಹಾಕೋದು ಈ ತರ ಸರ್? ಸುಣ್ಣ ಹಾಕ್ತೀನಿ, ಆದ್ರೆ ಈ ವರ್ಷ ಹಾಕ್ಲಿಲ್ಲ. ಆದ್ರೆ ಸುಣ್ಣ ಉಳುಮೆ ಆದಂಗೆನೆ ಒಂದು ಎಕರೆಗೆ 8-10 ಬ್ಯಾಗ್ ಎಕರೆ ಮಾಡಿ ಒಂದು 20 ಬ್ಯಾಗ್ ಸುಣ್ಣನೇ ಎರಚಿಬಿಟ್ಟು ಆಮೇಲೆ ಪುನಃ ರೋಟರಿ ಹೊಡೆದು ಆಮೇಲೆ ಮಾಡ್ತಾ ಇದೀವಿ ಸರ್. ಶೀತ ಆದ್ರೆ ಶುಂಠಿಗೂ ಸಮಸ್ಯೆ, ಕೊಳೆ ರೋಗ ಶುರುವಾಗ್ಬಿಡುತ್ತೆ. ಈಗಾಗಲೇ ಅನೇಕ ಕಡೆ ಕೊಳೆ ರೋಗ ಕಾಣಿಸಿಕೊಂಡಿದೆ. ಹೇಗಿದೆ ಬೆಳೆ ಸರ್? ನಂದು ಒಂದು 80% ಇದೆ ಸರ್. ನಮ್ಮಲ್ಲಿ ಕೊಳೆ ರೋಗ ಇದೆ, ಮಳೆ ಸ್ವಲ್ಪ ಜಾಸ್ತಿ ಆಯ್ತು, ಅದು ಮಳೆ ಕಂಟ್ರೋಲ್ ಆಗ್ಲಿಲ್ಲ ಈ ಸರಿ. 5 ತಿಂಗಳು ಆಯ್ತು ಸರ್ ಈಗ ಶುಂಠಿಗೆ. ಒಂದು 20% ಅಷ್ಟು ಒಂದು ಮಧ್ಯ ರೋಗಗಳು ಸ್ಟಾರ್ಟ್ ಆಗಿದೆ ಸರ್. ಈಗ 6 ತಿಂಗಳ ನಂತರ ಈ ಶುಂಠಿಯಲ್ಲಿ ರೋಗನೇ ಕಾಣಿಸೋದಿಲ್ಲ, ಬೆಳೆ ಪಾರಂದಂಗೆ ಅಂತ ಅನ್ಕೊಂಡು ಹೇಳೋದಿದೆ, ಏನಂತೀರಿ ಸರ್? ಇಲ್ಲ ಸರ್, 6 ತಿಂಗಳಿಗೂ ಬರ್ತದೆ ಸರ್. ನಾನು ಕಳೆದ ಸರಿ ಮಾಡಿದಾಗ 6 ತಿಂಗಳ ಮೇಲೆ ಸ್ಟಾರ್ಟ್ ಆಗಿತ್ತು, ಅದೆಲ್ಲ ಸುಮ್ಮನೆ ಹೇಳೋದು. 6 ತಿಂಗಳಿಗೂ ಸ್ಟಾರ್ಟ್ ಆಗುತ್ತೆ ಸರ್. ಅಂದ್ರೆ 6 ತಿಂಗಳ ಮೇಲೆ ತುಂಬಾ ಎಫೆಕ್ಟ್ ಆಗಲ್ಲ, ಒಂದು 25% ಎಫೆಕ್ಟ್ ಆಗ್ತದೆ ಸರ್. ಈ ಸಣ್ಣದಲ್ಲಾದ್ರೆ ಫುಲ್ ಸಣ್ಣ ಇದೆ, ಬೆಳವಣಿಗೆ ಬಂದ ಮೇಲೆ ಅದು ಸ್ವಲ್ಪ ಖಾರ ಇರುತ್ತಲ್ಲ, ಅಷ್ಟು ಸುಲಭದಲ್ಲಿ ಎಫೆಕ್ಟ್ ಆಗಲ್ಲ ಸರ್. ಆಗುತ್ತೆ, ಎಫೆಕ್ಟ್ ಆಗಲ್ಲ ತುಂಬಾ, ಒಂದು 25% ಎಫೆಕ್ಟ್ ಆಗುತ್ತೆ. ಬಿತ್ತನೆಯನ್ನ ನೀವು ನಿಮ್ದೇ ಇಟ್ಕೊಳ್ತೀರಾ ಅಥವಾ ಆಗಿಂದಾಗ ಬದಲಾವಣೆ ಮಾಡ್ಕೊಳ್ತೀರಾ? ಕಾಯಿಲೆ ಇದ್ರೆ ಇಟ್ಕೊಳ್ಳಲ್ಲ ಸರ್, ಕಾಯಿಲೆ ಇಲ್ಲದ ಜಾಗ ನೋಡಿಕೊಂಡು ಪರ್ಚೇಸಿಂಗ್ ಮಾಡಿ ತಗೊಳ್ತೀವಿ ಸರ್. ನಾವು ಈ ಸರಿ ನಂದು ಬ್ರದರ್ದೆ ನಮ್ದು ಇಲ್ಲದೆ ತಗೊಂಡಿದ್ವಿ ಸರ್. ನೋಡ್ತೀರಿ ಬೆಳೆ ಹೇಗಿದೆ, ಕಾಯಿಲೆ ಅಷ್ಟಾಗಿ ಕಾಣಿಸ್ಕೊಂಡಿಲ್ಲ ಅಂತ ಅನ್ಕೊಂಡ್ರೆ ನಿಮ್ದನ್ನೇ ಮುಂದುವರಿಸ್ರಿ. ಶುಂಠಿಯಲ್ಲಿ ಒಳ್ಳೆ ಅನುಭವನ ಇಟ್ಕೊಂತ ಬಂದಿದ್ರಿ, ತಕ್ಕಷ್ಟು ವರಮಾನವನ್ನು ಗಳಿಸಿದ್ರಿ, ಕೆಲವೊಂದ್ಸರಿ ಒಳ್ಳೆ ಆದಾಯವೂ ಸಿಕ್ಕಿದೆ. ನಷ್ಟವೂ ಆಗಿರೋದಿದೆಯಾ? ನಷ್ಟ ಆಗಿತ್ತು, 2-3 ವರ್ಷದಿಂದ ನಷ್ಟನೇ ಸರ್. ನನಗೆ ಕಳೆದ ವರ್ಷ ನನಗೆ ಬೇರೆ 50,000 ಸಿಕ್ಕಿದೆ ಸರ್. 4.5 ಲಕ್ಷ ಖರ್ಚು ಮಾಡಿ 50,000 ಸಿಕ್ಕಿದೆ ಸರ್. ಕಳೆದ ವರ್ಷ ತುಂಬಾ ನಷ್ಟ ಆಗಿದೆ ನನಗೆ. ನೋಡಿ ಗೊತ್ತಾಗುದಿಲ್ಲ, ರೈತರು ಪರಿಶ್ರಮ ಪಟ್ಟು ಈ ತರ ಆದಾಗ ಒಂಥರ ಮನಸ್ಸಿಗೆ ನೋವಾಗ್ತದೆ, ಆದ್ರೂ ಬಿಡ್ತಾ ಇಲ್ಲ. ಮುಂದೆ ಇನ್ನೊಂದ್ಸರಿ ಅದು ಸೇರಿಕೊಂಡು ಮತ್ತಷ್ಟು ಹಣ ಸಿಕ್ಕೇ ಸಿಗುತ್ತೆ ಅಂತ ಅನ್ಕೊಂಡು ಹೋಗ್ತೀರಿ ಅಲ್ವಾ? ಹೌದು ಸರ್, ಹೌದು ಸರ್. ಯಾಕಂದ್ರೆ ಕಳೆದ ಸರಿ ಲಾಸ್ ಆಗಿದೆ, ಅದನ್ನ ಬಿಟ್ರೆ ಪುನಃ ನಮಗೆ ಬೇರೆ ಏನು ಉದ್ಯೋಗ ಇಲ್ಲ. ಪುನಃ ಮಾಡಿದ್ರೆ ಏನಾದ್ರು ಸಿಕ್ಬಹುದು, ಕಳೆದ ಸರಿ ಲಾಸ್ ಆಗಿದೆ ಆದ್ರೂ ರಿಕವರಿ ಆಗಬಹುದು ಅಂತ ಉದ್ದೇಶಕ್ಕೆ ಮಾಡ್ತಾ ಇದೀವಿ ಸರ್. ಶುಂಠಿಯಲ್ಲಿ ಬಸಿಕಾಲುವೆ ಬಹಳ ಮುಖ್ಯ. ನೀವು ಬಿತ್ತನೆ ಹಾಕುವಾಗ್ಲೇ ಏರುಮಡಿ ಮಾಡ್ಕೊಂಡು ಆಮೇಲೆ ಆಗಿಂದಾಗೆ ಮಣ್ಣನ್ನ ಏರಿಸ್ಕೊಂತ ಹೋಗ್ತಿರಲ್ವಾ ಸರ್? ಇಲ್ಲ ಸರ್, ಅದು ನಾವು ಹಾಕಿದ ಮೇಲೆ ಗುಂಡಿ ತೆಗೆದು ಅದನ್ನ ನೆಡೋದು ಸರ್. ಅದ್ ನಟ್ಟಿದ ಮೇಲೆ ಅದನ್ನ ಮೇಲೆ ಮಣ್ಣಾಕಿ ಮುಚ್ಚಿತ್ತಿದ್ದು ಕಡ್ಡಿ ಹಾಕಿ ಆಮೇಲೆ ಹುಟ್ಟಿ ಬಂದ ಮೇಲೆ ಸ್ಪ್ರೇಗೆ ಮಾಡಿ ಆಮೇಲೆ ಕಳೆ ಬಂದ ಮೇಲೆ ಕಳೆ ತೆಗೆದು ಆಮೇಲೆ ಅದರ ಮೇಲೆ ಮಣ್ಣನ್ನ ಸ್ಪ್ರೆಡ್ ಮಾಡ್ತೀವಿ ಸರ್. ಅದ 2 ಬಾರಿ ಮಾಡ್ತೀವಿ ಸರ್. ನಾವು ಕಾಲುವೆ ತರ ಮಾಡಿ ಬಸಿ ಕಾಲುವೆಯನ್ನ ವ್ಯವಸ್ಥೆ ಮಾಡಿಕೊಂಡು ನೀರನ್ನು ಹೊರಗಡೆ ಹಾಕೋದಿದೆ. ನೀವು ಸರ್ ಕಾಲುವೆ ಟೈಪ್ ಮಾಡುದು, ಅದು ಚರಂಡಿ ಟೈಪ್ ಮಾಡ್ಬಿಟ್ಟು ಚರಂಡಿ ಮಾಡೋದಕ್ಕೆ ಮಣ್ಣು ಹಾಕ್ಲಿಕ್ಕೆ ಸೈಡ್ ಕಟ್ತೀವಿ ಸರ್. ಸೈಡ್ ಕಟ್ಟೋದಿಕ್ಕೆ ಚರಂಡಿಯಾಗಿಯೇ ಬರುತ್ತೆ, ಆ ಚರಂಡಿನ ಅದ್ ಮಾಡ್ಕೊಂಡು ಒಂದು ಚರಂಡಿ ಮಾಡಿ ಹೊರಗಡೆ ದಾಟಿಸ್ತೀವಿ ಸರ್. ನೀವು ನೀರು ನಿಲ್ಲದಿಲ್ಲ ಅಲ್ಲಿ. ಶುಂಠಿಯನ್ನು ಮಾಡುವಾಗ ಪ್ರತಿ ವರ್ಷನೂ ಸುಣ್ಣವನ್ನು ಹಾಕೊಳ್ತೀರ ಹೇಗೆ? ಹಾಕ್ತೀವಿ ಸರ್, ಹಾಕ್ತಿವಿ, ಪ್ರತಿ ವರ್ಷನೂ ಹಾಕ್ತೀವಿ ಸರ್. ಇಲ್ಲಾದ್ರೆ ಕ್ರಿಮಿ ಕೀಟಗಳು ಸಣ್ಣದು ಹೋಗ್ಲಿ ಅಂತೇಳಿ ಪ್ರತಿ ವರ್ಷನೂ ಹಾಕ್ತೀವಿ. ಶುಂಠಿಯಲ್ಲಿ ಬಹಳ ಮುಖ್ಯವಾಗಿ ಕೊಳೆ ರೋಗ ಕಾಣಿಸಿಕೊಳ್ಳುತ್ತೆ, ಬರದಂಗೆ ಬಂದ ಮೇಲೆ ಹೇಗೆ ಅದನ್ನ ನಿಯಂತ್ರಣಕ್ಕೆ ಕ್ರಮಗಳನ್ನು ಅನುಸರಿಸಿ ಪರಿಹಾರಗಳನ್ನು ಕಂಡುಕೊಳ್ತೀರಿ ಸರ್? ಅದಕ್ಕೆ ಆಗಿ ಆಗ್ರೋಗಳಲ್ಲಿ ಮೆಡಿಸಿನ್ ಕೊಡ್ತಾ ಇದೆ, ಅದೇನು ಇಲ್ಲ. ಆದ್ರೆ ನಾವು ಸುಣ್ಣ, ಮೈಲ್ ತುತ್ತು, ಬ್ಲೀಚಿಂಗ್ ಪೌಡರ್ ಇಂಥದ್ನೆಲ್ಲ ಹಾಕಿ ಕಂಟ್ರೋಲ್ ಮಾಡೋಷ್ಟು ಮಾಡ್ತೀವಿ ಸರ್. ಆಗಿಲ್ಲ ಅಂದ್ರೆ ಆ ಟೈಮ್ ಬಂದಾಗ ಕೊಡ್ಲೇಬೇಕಾಗುತ್ತೆ, ಅಂದ್ರೆ ಕೊಟ್ಬಿಡ್ತೀವಿ ಸರ್. ಅದು ಕಂಟ್ರೋಲ್ ಆದ್ರೆ ಮಾತ್ರ ಇಟ್ಟುಕೊಳ್ತೀವಿ, ಇಲ್ಲ ಅಂದ್ರೆ ನಾವು ಕೊಡುವಂತ ಮೂಮೆಂಟ್ ಬಂದ್ಬಿಡ್ತೇವೆ ಸರ್. 6-7 ತಿಂಗಳ ಬಳಿಕ ನೀವು ಕಟಾವ್ ಮಾಡಿ ಕೊಡ್ತೀರಾ ಅಥವಾ 8-10 ತಿಂಗಳು 12 ತಿಂಗಳು ಇಟ್ಕೊಂಡು ಕೊಡೋದಿದೆಯಾ ಹೇಗೆ ಸರ್? ನಾವು ಅದು ಬೆಳೆ ನೋಡಿ ಕೊಡ್ತೀವಿ ಸರ್. ಕಾಯಿಲೆಗಳು ಏನು ಬಂದಿಲ್ಲ ಅಂದ್ರೆ, ರೋಗಗಳು ಏನು ಬಂದಿಲ್ಲ ಅಂದ್ರೆ 10 ತಿಂಗಳು ಕಳೆದು ಕೊಡೋದುಂಟು ಸರ್. 9 ತಿಂಗಳು ಕಳೆದು ಕೊಡೋದುಂಟು. ಕಾಯಿಲೆಗಳು ಜಾಸ್ತಿ ಬರ್ತಾ ಇದ್ರೆ 6-7 ತಿಂಗಳಲ್ಲೇ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಪರಿಸ್ಥಿತಿಯನ್ನು ನೋಡಿಕೊಂಡು ಕೊಡೋದಿದೆ. ಜೊತೆಗೆ ಬೆಲೆ ಏರ್ತಾ ಇದೆ ಅಂದಾಗ ಸಹಜವಾಗಿ ಇಟ್ಕೋಬೇಕು ಅನ್ನೋ ಒಂದು ಮನಸ್ಸು ಬರುತ್ತೆ. ಆ ತರನು ಆಗುತ್ತಲ್ವಾ? ಆಗುತ್ತೆ ಸರ್, ಆ ತರನು ಆಗುತ್ತೆ. ಬಂದರೆ ನಾಳೆ ಇನ್ನೊಂದು 50 ರೂಪಾಯಿ ಸಿಕ್ಕಿದ್ರೆ ರೈತರಿಗೆ ಅಲ್ವಾ ಅಂತ ಭಾವನೆಯನ್ನು ಬರುತ್ತೆ. ಆ ತರ ಇಡುವಂತ ಸಾಧ್ಯತೆಗಳು ಇದೆ. ಕಮ್ಮಿ ಆಗಿ ನಾವು ಪರಿತಾಪ ಪಡುವಂತ ಸಾಧ್ಯತೆಗಳು ತುಂಬಾ ಇದೆ ಸರ್. ಈ ವರ್ಷದ್ದು ಮುಂದಿನ ವರ್ಷಕ್ಕೂ ಕೊಡೋದಿದೆ. ಮೊಳಕೆ ಬಂದ್ರೂ ಹಳೆ ಶುಂಠಿ ಗಡ್ಡೆಯನ್ನ ಜನ ಇಷ್ಟಪಟ್ಟು ತಗೊಳ್ತಾರೆ. ತೂಕ ಕಡಿಮೆ ಆದ್ರೂ ಬೆಲೆ ಚೆನ್ನಾಗಿ ಸಿಗುತ್ತೆ ಅಂತ ಅನ್ಕೊಂಡು ಮಾತಾಡೋದಿದೆ, ಏನಂತೀರಿ? ಹೌದು ಹೌದು ಸರ್, ಈಗ ಕೆಲವು ತುಂಬಾ ಜನ ಮಾಡಿದಾಗ ಈ ರೇಟಿಗೆ ನಮಗೆ ವರ್ಕೌಟ್ ಆಗೋದಿಲ್ಲ, ನಾವು ಮಾಡೋದಿಲ್ಲ ಅಂತ ಹೇಳಿದ್ರು ಇಟ್ಟು ಹಳೆ ಶುಂಠಿ ಅಂತ ಹೇಳಿ ಕೊಡ್ತಾರೆ ಸರ್. ಹಳೆ ಶುಂಠಿಗೆ ಆಗ ಬೇಡಿಕೆ ಸ್ವಲ್ಪ ಜಾಸ್ತಿ ಇರ್ತದೆ, ಆ ರೀತಿಯಲ್ಲೇ ಕೊಡ್ತಾರೆ. ನಮ್ಮ ಇಲ್ಲಿ ಸ್ವಲ್ಪ ಸ್ವಲ್ಪ ಮಾಡಿದವರು ಯಾರು ಇಡಲ್ಲ, 20 ಎಕರೆ 30 ಎಕರೆ ಮಾಡಿದವರು ಇಡ್ತಾರೆ ಸರ್. ನಮ್ಮ ಇಲ್ಲಿ ಲೋಕಲ್ ಈ ಸರೌಂಡಿಂಗಲ್ಲಿ ಯಾರು ಇಡ್ತಾ ಇಲ್ಲ. ಬಸವನಹಳ್ಳಿ ಸುತ್ತಮುತ್ತ ಎಷ್ಟು ಜನ ಶುಂಠಿಯನ್ನು ಪ್ರತಿ ವರ್ಷ ಬೆಳ್ಕೊಳ್ತಾರೆ? ಇಲ್ಲಿ ಒಂದು 10-20 ಜನ ಮಾಡ್ತಾ ಇದ್ದಾರೆ ಸರ್. ಪ್ರತಿ ವರ್ಷ ಮಾಡ್ತಾರೆ, ತುಂಬಾ ಮಾಡಲ್ಲ. 2 ಎಕರೆ 3 ಎಕರೆ 4 ಎಕರೆ ಅಂತ ಮಾಡ್ತಾ ಇದ್ದಾರೆ ಸರ್, ಒಂದು 20 ಜನ. ನೀವು ಸ್ವತಃ ಭಾಗಿಯಾಗೋದ್ರಿಂದ ಮತ್ತೆ ಎಚ್ಚರಿಕೆಯಿಂದ ಕೆಲಸ ಮಾಡೋದ್ರಿಂದ 1 ಎಕರೆಗೆ ಶುಂಠಿ ಬೆಳೆದು ಕಟಾವು ಮಾಡೋ ಹೊತ್ತಿಗೆ ಎಷ್ಟು ಖರ್ಚು ಬರಬಹುದು ಸರ್? 3-4 ಲಕ್ಷ ರೂಪಾಯಿ ಖರ್ಚು ಬರ್ತದೆ ಸರ್. ಯಾಕಂದ್ರೆ ಈಗ ಗೊಬ್ಬರದು ಅದು ಎಲ್ಲ ಅಂತ ಹೇಳುತ್ತೆ, ಈಗ 3-4 ಲಕ್ಷ ರೂಪಾಯಿ. ಯಾಕಂದ್ರೆ ನಮ್ಮದೇ ಬಿತ್ತ ಬೀಜ ಆದ್ರೆ ನಮ್ಮದೇ ಹೊಲ ಆದ್ರೆ ಅಷ್ಟು ಬರಲ್ಲ ಸರ್. ನಾವು ಈಗ ಲೀಸಿಗೆ ಎಲ್ಲ ತಗೊಂಡು ಮತ್ತೆ ಬಿತ್ತನೆ ಬೀಜನು ಬೇರೆ ಕಡೆ ತಗೊಂಡು ಎಲ್ಲ ಮಾಡೋದ್ರಿಂದ 3-4 ಲಕ್ಷ ರೂಪಾಯಿ ಆಗುತ್ತೆ ಈಗ ಸಿಚುವೇಶನ್. 3-4 ಲಕ್ಷ ರೂಪಾಯಿ ಖರ್ಚು ಮಾಡಿ ಅದ್ರ ಮೇಲೆ ಉಳಿತಾಯ ಮಾಡಬೇಕು. ಹೇಗಿದೆ ಇಳುವರಿ ನಿಮ್ಮಲ್ಲೆಲ್ಲ? ನಮ್ಮಲ್ಲಿ ಸರ್ ಎಕರೆಗೆ ಚೆನ್ನಾಗಿ ಬಂದ್ರೆ 400-500 ಚೀಲ ಬರುತ್ತೆ ಸರ್, 60 ಕೆಜಿ. ಇದು ಅಂತೂ 2 ಎಕರೆಗೆ 600-700 ಚೀಲ ತೆಗೆಯೋರು ಇದ್ದಾರೆ ಸರ್ ಇಲ್ಲಿ 2 ಎಕರೆಗೆ. ಅದು ನಮ್ಮ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್, ನಮ್ಮ ಖರ್ಚು ಮಾಡಿದ್ದು. ಬೆಳೆ ಎಲ್ಲ ಚೆನ್ನಾಗಿ ಬರುತ್ತೆ, ಬಟ್ ನಮ್ಮ ರೇಟ್ ಮೇಲೆ ನಮಗೆ ಡಿಪೆಂಡ್ ಆಗುತ್ತೆ ಸರ್. ಬೆಲೆ ಕಡಿಮೆ ಇದ್ರೂ ಏರಿದ್ರು ವ್ಯಾಪಾರಿಗಳು ಇಲ್ಲೇ ಬಂದು ತಗೊಂಡು ಹೋಗೋ ತರ ಇದೆಯಲ್ವಾ? ಇಲ್ಲೇ ಬಂದು ತಗೊಂಡು ಹೋಗ ಸರ್, ಎಲ್ಲ ಬ್ರೋಕರ್ಗಳು ಅವರೆಲ್ಲ. ಇದೀಗ ವಾಷಿಂಗ್ ಮಿಷಿನ್ ಬಂದು ದೊಡ್ಡ ಎಫೆಕ್ಟ್ ಆಗ್ಬಿಟ್ಟಿದೆ ಸರ್ ರೈತರಿಗೆ. ಅಲ್ಲೇ ತಗೊಂಡು ನಾವು ಟ್ರ್ಯಾಕ್ಟರ್ ಬಾಡಿಗೆ ನಮ್ಮದು, ಬ್ರೋಕರ್ ಬಂದು ನಮ್ಗೆ ಅಲ್ಲಿ ತಂದು ಕೊಟ್ಬಿಡಿಯಪ್ಪ ಅಂತಾರೆ. ನಾವು ತಗೊಂಡೋಗಿ ಅಲ್ಲಿ ಟಂಪ್ ಮಾಡೋದು, 2 ಗಂಟೆ ರಾತ್ರಿ 3 ಗಂಟೆ ಆಯ್ತು ಸರ್ ವಾಷಿಂಗ್ ಆಗಿ ಬರ್ಬೇಕಾದ್ರೆ. ಅದು ದೊಡ್ಡ ತೊಂದರೆ ಅಂದ್ರೆ ಅದೇ ಬ್ರೋಕರ್ಗಳು ಬರೋದು. ಇಲ್ಲಿ ಯಾರೋ ಅವರೇ ಬಂದು ಮಾಮೂಲಿ ತಗೊಂಡವ್ರು ಬಂದ್ರೆ ಡೈರೆಕ್ಟ್ ಲೋಡಿಗೆ ಹೋಗಲ್ಲ ಸರ್. ಇಲ್ಲ ಲೋಕಲ್ಗಳು ಬ್ರೋಕರ್ಗಳು ಇರ್ತಾರೆ, ಅವ್ರು ಬಂದ್ಬಿಟ್ಟು ತಗೊಂಡು ಪರ್ಚೇಸಿಂಗ್ ಮಾಡ್ಕೊಂಡು ಹೋಗ್ತಾರೆ. ಕಾಲ ಕಾಲಕ್ಕೆ ತಕ್ಕಂತೆ ಬದಲಾವಣೆಗಳು ಆಗ್ತಾ ಇರ್ತವೆ. ಮಾದಪ್ಪನವರೇ, ಮೆಕ್ಕೆಜೋಳ ಮತ್ತು ಶುಂಠಿಯಲ್ಲಿ ನೀವು ಏನೇನು ಕೆಲಸಗಳನ್ನ ಮಾಡ್ತಾ ಇದ್ರಿ, ಹೇಗೆ ಸಾಗಿದಿರಿ ಅನ್ನೋದ್ರ ಬಗ್ಗೆ ವಿಚಾರಗಳನ್ನ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಕೆಳಗರೆ, ಇದುವರೆಗೆ ಕುಶಾಲನಗರ ತಾಲೂಕು ಬಸವನಹಳ್ಳಿಯ ಮಂಡೇಪಂಡ ಆರ್ ಮಾದಪ್ಪ ಅವರ ಅನುಭವಗಳನ್ನ ಆಲಿಸಿಕೊಂಡ್ರಿ. ಅವರ ಸಂಖ್ಯೆ 9482049893. 9482049893. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಪೇಟೆ ಧಾರಣೆ ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಇರುವ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 16,000 ರೂಪಾಯಿಯಿಂದ 16,400 ರೂಪಾಯಿ, ಅರಬಿಕಾ ಚೆರಿ 9,100 ರೂಪಾಯಿಯಿಂದ 9,400 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 9,700 ರಿಂದ 10,000 ರೂಪಾಯಿ, ರೋಬಸ್ಟಾ ಚೆರಿ 4,650 ರಿಂದ 4,800 ರೂಪಾಯಿ, ಅಡಿಕೆ ಧಾರಣೆ ಕ್ವಿಂಟಾಲ್ಗೆ ಹಳೆ ಅಡಿಕೆ 50,000ರಿಂದ 56,000 ರೂಪಾಯಿ, ಹೊಸ ಅಡಿಕೆ 40,000 ರೂಪಾಯಿಯಿಂದ 47,500 ರೂಪಾಯಿ, ಏಲಕ್ಕಿ ಧಾರಣೆ ಕೆಜಿಯೊಂದಕ್ಕೆ 450 ರೂಪಾಯಿಯಿಂದ 650 ರೂಪಾಯಿ, ಕಾಳುಮೆಣಸು ಕೆಜಿಗೆ 480 ರೂಪಾಯಿಯಿಂದ 485 ರೂಪಾಯಿ, ರಬ್ಬರ್ ಕೆಜಿಗೆ 146 ರೂಪಾಯಿಯಿಂದ 150 ರೂಪಾಯಿ, ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ, ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827223018. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಡಿವಾಣಿ ವೆಂಕಟೇಶ್. ಜಂಪೆನ ವಿವರ: ಕ್ರೀಡಾಪಟುಗ ಸೋಲು ಗೆಲುವಿನ ಸಮಾನ ಮನೋಭಾವದ ತಕಣಕ್ಕೂ ಎಲ್ಲವೂ ಕ್ರೀಡೆಯಲ್ಲಿ ಭಾಗವಹಿಸುವುದು ಮುಖ್ಯ ಅಂತ ಕೊಡುಮಂಗಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಇಂದಿರಾವು ಅಭಿಪ್ರಾಯಪಟ್ಟು. ಕೊಡಗು ಜಿಲ್ಲಾಡಳಿತ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ವತಿಯಿಂದ ಕೂಡಿಗಿನ ಸರ್ಕಾರಿ ಕ್ರೀಡಾಶಾಲೆನ ಆಟದ ಬಣ್ಣೆಯಲ್ಲಿ ಹಮ್ಮಿಕೊಂಡಿರುವ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟನ ಉದ್ಘಾಟನೆ ಮಾಡಿ ಮಾತನಾಡಿದ ಇವು, ಕ್ರೀಡೆ ತಿಳಿದು ಯುವಜನರಲ್ಲಿ ಸ್ನೇಹ ಸಾಮರಸ್ಯ ಮೂಡಿಸುವ ಸಾಧನ ಅಂತ ಹೇಳಿದು. ಕ್ರೀಡಾ ಇಲಾಖೆನ ಸಹಾಯಕ ನಿರ್ದೇಶಕರಾದ ಗುರುಸ್ವಾಮಿ ಅವರು ಮಾತಾಡಿ, ಕೊರೋನಾ ಕಾರಣದಿಂದ ಕಳೆದ 2 ವರ್ಷಗಳಿಂದ ದಸರಾ ಕ್ರೀಡಾಕೂಟ ನಡೆಸಿತ್ತಲೆ, ಈ ಸಲ ನಡೆಸುತ್ತಿರುವುದರಿಂದ ಕ್ರೀಡಾ ಪ್ರತಿಭೆಗಳಿಗೆ ಅವಕಾಶ ಸಿಕ್ಕಿತು ಅಂತ ಹೇಳಿದು. ಕ್ರೀಡಾಕೂಟದಲ್ಲಿ ಕಬಡ್ಡಿ, ವಾಲಿಬಾಲ್, ಥ್ರೋಬಾಲ್, ಖೋಖೋ, ಹ್ಯಾಂಡ್ಬಾಲ್, ನೆಟ್ಬಾಲ್, ಬಾಸ್ಕೆಟ್ಬಾಲ್, ಅಥ್ಲೆಟಿಕ್ಸ್ ಸೇರಿದಂಗೆ ಬೇರೆ ಬೇರೆ ಕ್ರೀಡೆಗ ನಡೆದಿದೆ. ಭಾರತ ಸರ್ಕಾರ ಸಾರ್ವಜನಿಕ ಆರೋಗ್ಯದ ಮಾಹಿತಿನ ಡಿಜಿಟಲೀಕರಣಗೊಳಿಸಿ ಒಬ್ಬ ವ್ಯಕ್ತಿನ ಆರೋಗ್ಯದ ಮಾಹಿತಿನ ಒಂದೇ ಸೂರಿನಡಿ ಒದಗಿಸಿ ಆರೋಗ್ಯದ ಸೌಲಭ್ಯಗಳನ್ನ ಸುಲಭ ಆಗಿ ಸಿಕ್ಕುವಂಗೆ ಮಾಡಿಕೆ ಆಯುಷ್ಮಾನ್ ಭಾರತ್ ಆರೋಗ್ಯ ಅಕೌಂಟ್ ಆಬಾ ಕಾರ್ಡ್ ಯೋಜನೆನ ಶುರು ಮಾಡಿತು. ಈ ಯೋಜನೆಯಡಿಯಲ್ಲಿ ಫಲಾನುಭವಿಗ ಸರ್ಕಾರಿ ಹಂಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಂಡರೊಟ್ಟಿಗೆ ಚಿಕಿತ್ಸೆನ ಮಾಹಿತಿನ ದೇಶದ ಯಾವುದೇ ಭಾಗದಲ್ಲಿ ಆನ್ಲೈನ್ ಮೂಲಕ ಪಡ್ಕೊಳಕ. ಸಾರ್ವಜನಿಕರು ಗ್ರಾಮೋನ್ ಕೇಂದ್ರಗಳಲ್ಲಿ ಅರ್ಜಿ ಹಾಕಿ ಇದರ ಸೌಲಭ್ಯ ಪಡ್ಕೊಳಕಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಆರ್ ವೆಂಕಟೇಶ್ ಅವರು ತಿಳಿಸಿದರು. ಬಿಪಿಎಲ್ ಕಾರ್ಡ್ ಇರುವವಕ್ಕೆ 5 ಲಕ್ಷಕ್ಕೆ ಮುಟ್ಟ ಪುಕ್ಸಟೆ ಚಿಕಿತ್ಸೆ, ಎಪಿಎಲ್ ಕಾರ್ಡ್ ಇರುವವಕ್ಕೆ ಚಿಕಿತ್ಸಾ ವೆಚ್ಚದಲ್ಲಿ 30% ರಿಯಾಯಿತಿ ಸಿಕ್ಕಿದೆ. ಕೊಡಗು ಜಿಲ್ಲೆನ ರೈತರ ಹಂಗೆ ಸಂಘಟನೆಗಳಿಂದ ಜಿಲ್ಲೆನ ಬೇರೆ ಬೇರೆ ರಸಗೊಬ್ಬರ ಮಾರಾಟ ಮಳಿಗೆಗಳಲ್ಲಿ ಮೂಲ ರಸಗೊಬ್ಬರನ ರೈತರು ಖರೀದಿಸುವ ಸಂದರ್ಭದಲ್ಲಿ ಮೂಲ ರಸಗೊಬ್ಬರದೊಟ್ಟಿಗೆ ರೈತರಿಂದ ಬೇಡಿಕೆ ಇಲ್ಲದಿದ್ದರೇನು ತಮ್ಮ ಸಂಸ್ಥೆಯನ್ನ ಪಾಲಿ ಹ್ಯಾಲೆಟ್ನ ಕಡ್ಡಾಯ ಆಗಿ ಜೋಡಿಸಿ ಮಾರಾಟ ಮಾಡುತ್ತಿರುವ ಬಗ್ಗೆ ದೂರುಗ ಬರ್ತಿದ್ದು, ಇನ್ನು ಮುಂದೆ ಜಿಲ್ಲೆನ ಸಗಟು ಮತ್ತು ಚಿಲ್ಲರೆ ರಸಗೊಬ್ಬರ ಮಾರಾಟಗಾರರ ಮೂಲಕ ರೈತರಿಗೆ ರಸಗೊಬ್ಬರ ಹಂಚಿಕೆ ಮಾಡ್ಕನ ಲಘು ಪೋಷಕಾಂಶಗಳನ್ನ ಸೇರಿಸಿ ತಕಣಿಕೆ ಒತ್ತಾಯ ಮಾಡುದು ಕಂಡುಬಂದರೆ ಕಠಿಣ ಕ್ರಮ ತಕಣಲಾದಂತ ಕೃಷಿ ಇಲಾಖೆನ ಜಂಟಿ ನಿರ್ದೇಶಕರಾದ ಶಬಾನಾ ಎಂ ಶೇಖ್ ಅವರು ತಿಳಿಸಿದರು. ರಾಷ್ಟೀಯ ಶಿಶು ಕಲ್ಯಾಣ ಸಂಸ್ಥೆನ ಕಾರ್ಯಕ್ರಮದ ಅಂಗವಾಗಿ ಕೊಡಗು ಜಿಲ್ಲಾ ಶಿಶು ಕಲ್ಯಾಣ ಸಂಸ್ಥೆ, ಇನ್ನರ್ ವೀಲ್, ರೋಟರಿ ಮಿಸ್ಟಿ ಹಿಲ್ಸ್, ಲಯನ್ಸ್ ಮತ್ತು ಲಯನ್ಸ್ ಕ್ಲಬ್ ಇವರ ಕೂಡುಕೂಟಲ್ಲಿ ಇದೇ 18ಕ್ಕೆ ರಾಷ್ಟೀಯ ವರ್ಣಚಿತ್ರ ಸ್ಪರ್ಧೆ ನಡೆದಿದೆ. ಹೆಸರು ನೋಂದಾಯಿಸಿಕೆ ಇದೇ 15 ಆಖರಿ ದಿನ. ಜಾಸ್ತಿ ಮಾಹಿತಿ ಬೇಕಾದರೆ ಕೊಡಗು ಜಿಲ್ಲಾ ಶಿಶು ಕಲ್ಯಾಣ ಸಂಸ್ಥೆಯಿಂದ ಪಡ್ಕೊಳಕ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಇದೇ 30 ಅಕ್ಟೋಬರ್ 2 ಮುಟ್ಟ 3 ದಿನಗಳ ಕಾಲ ಆಂಧ್ರಪ್ರದೇಶದಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ಬುಡಕಟ್ಟು ಸಮುದಾಯ ತೇಳುವ ರಾಷ್ಟೀಯ ಅಧ್ಯಯನ ಶಿಬಿರ ನಡೆಸಿಕೆ ಉದ್ದೇಶಿಸಿದ್ದು ಅರ್ಜಿ ಕರೆದಳು. ಖುಷಿ ಇರುವ 20-45 ವರ್ಷ ವಯಸ್ಸಿನ ದೇಶದ ಎಲ್ಲಾ ಭಾಗದ ಕನ್ನಡ ಭಾಷೆ ಗೊತ್ತಿರುವ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗ ಮಾತ್ರ ಅರ್ಜಿ ಹಾಕಕ್ಕೆ ಅರ್ಜಿ ಹಾಕಿಕೆ ಇದೇ 19 ಆಖರಿ ದಿನ ಅಟ್ಟು. ಕುಸಿ ಇರವು ಕರ್ನಾಟಕ ಸಾಹಿತ್ಯ ಅಕಾಡೆಮಿನ ವೆಬ್ಸೈಟ್ನಿಂದ ಅರ್ಜಿ ನಮೂನೆ ಹಂಗೆ ವಿವರಗಳನ್ನ ಪಡ್ಕೊಳಕ. 5,000ಕ್ಕೂ ಜಾಸ್ತಿ ಎಸ್ಬಿಐ ಗುಮಾಸ್ತ ಚಾಕ್ರಿಗಳಿಗೆ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಇದೆ 27 ಆಖರಿ ದಿನ ಆಗಿದ್ದದೆ. ಆನ್ಲೈನ್ಲ್ಲಿ ಅರ್ಜಿ ಹಾಕಿಕೆ ಬೇಕಾಗಿರುವ ಜಾಸ್ತಿ ಮಾಹಿತಿಗೆ www.sbi.co.in/careerli ಸಂಪರ್ಕಿಸಕ. 2022-23 ಸಾಲಿಗೆ ಕೊಡಗು ಜಿಲ್ಲೆಯಲ್ಲಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆನ ಮೆಟ್ರಿಕ್ ನಂತರದ 5 ಗುಡೆಗಳ ವಿದ್ಯಾರ್ಥಿ ನಿಲಯಗಳಿಗೆ ಹಿಂದುಳಿದ ವರ್ಗಗಳ ಪ್ರವರ್ಗ 1, 2A, 2B, 3A, 3B, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಇತರೆ ಜನಾಂಗಕ್ಕೆ ಸೇರಿದ ಸಾಮಾನ್ಯ ಪದವಿನ ಅರ್ಹ ವಿದ್ಯಾರ್ಥಿಗಳಿಂದ ಪ್ರವೇಶಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಹಾಕಿಕೆ ಇದೇ 22ಕ್ಕೆ ಮುಟ್ಟ ವಿಸ್ತರಿಸಲಾಯಿತು. ಜಾಸ್ತಿ ಮಾಹಿತಿ ಬೇಕರೆ ಮಡಿಕೇರಿ ವಿರಾಜಪೇಟೆ ಸೋಮರಪೇಟೆ ತಾಲೂಕಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆನ ಸಂಪರ್ಕಿಸಕೃತ ಇಲಾಖೆನ ಜಿಲ್ಲಾಧಿಕಾರಿಯವು ತಿಳಿಸೇಳು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕಾರಾ ಮೂವಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ವತಿಯಿಂದ ಐಬಿಪಿಎಸ್ ರಾಷ್ಟೀಕೃತ ಬ್ಯಾಂಕವು ಅಧಿಕಾರಿಗಳ ಮತ್ತು ಗುಮಾಸ್ತರ ಹುದ್ದೆಗಳಿಗೆ ನೇಮಕ ಮಾಡಿಕೊಂಡಿಕೆ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ 45 ದಿನಗಳ ತರಬೇತಿ ನೀಡಲಾಗಿದೆ. ಕುಸಿರವು ಇದೇ 16ರೊಳಗೆ ಹೆಸರು ನೋಂದಾಯಿಸಿ ಕಣಕೃತ ಕರಾ ಮೂವಿ ಪ್ರಭಾರ ಕುಲಸಚಿವರಾದ ಡಾಕ್ಟರ್ ಎ ಖಾದರ್ ಪಾಷಾವು ತಿಳಿಸೇಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ರಾಜಪೇಟೆಯಲ್ಲಿ ಶುಭಾರಂಭಗೊಂಡಿದೆ ಗನ್ ಶಾಟ್. ನಮ್ಮಲ್ಲಿ ಎಲ್ಲಾ ರೀತಿಯ ಕೋವಿಗಳ ರಿಪೇರಿ ಮತ್ತು ಸರ್ವಿಸ್, ಒಡಿಕತ್ತಿ ಗೆಜ್ಜೆ ತಂಡ ಲಭ್ಯವಿದೆ. ಗನ್ ಶಾಟ್ ಕಾವೇರಿ ಕಾಂಪ್ಲೆಕ್ಸ್ ಚಿಕ್ಕಪೇಟೆ ವಿರಾಜಪೇಟೆ. ಕಾಲ್ 9880630392. ಮಾಲೀಕರು ದಿನೇಶ್ ಬೆಳ್ಯಪ್ಪ. ನಾಪೋಕ್ಲುವಿನಲ್ಲಿ ನವೀಕರಣಗೊಂಡು ಇದೇ ಸೆಪ್ಟೆಂಬರ್ 19ರಂದು ಶುಭಾರಂಭಗೊಳ್ಳುತ್ತಿರುವ ಹೋಮ್ ವರ್ಲ್ಡ್ ನ ಉದ್ಘಾಟನಾ ಬಂಪರ್ ಕೊಡುಗೆಗಳು. ಬೆಡ್ರೂಮ್ ಸೆಟ್ 24,800 ರೂಪಾಯಿಯಿಂದ ಪ್ರಾರಂಭ. 23,500 ರೂಪಾಯಿಯ ವುಡನ್ ಕಾರ್ನರ್ ಸೋಫಾ ಸೆಟ್ ಗೆ 4,500 ರೂಪಾಯಿಯ ಟೀಪಾಯ್ ಫ್ರೀ. ಇನ್ನು ಹಲವು ಡಿಸ್ಕೌಂಟ್ ಆಫರ್ಗಳು ನಿಮಗಾಗಿ. ಶುಶ್ರುತಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಪೀನ್ಯಾ ಬೆಂಗಳೂರು. ಇಲ್ಲಿ ಎಂಬಿಎ ಕೋರ್ಸ್ಗೆ ಪ್ರವೇಶಾತಿ ಆರಂಭಗೊಂಡಿದೆ. ಸಂಪರ್ಕಿಸಿ ಡಾಕ್ಟರ್ ಮಂದಣ್ಣ ಮುಕ್ಕಾಟಿಗ. ಕಾಲ್ 9741864856. ನಾಸ್ ಫರ್ನಿಚರ್ನಲ್ಲಿ ಗ್ಲಾಸ್ ಡೈನಿಂಗ್ ಸೆಟ್, ವುಡನ್ ಕಾಟ್, ಕಾರ್ನರ್ ಸೋಫಾ, ವುಡನ್ ಸೋಫಾ, ಡ್ರೆಸ್ಸಿಂಗ್ ಮಿರರ್, ಎಲ್ಇಡಿ ಸ್ಟ್ಯಾಂಡ್, ವುಡನ್ ಆಲ್ಮೇರಾ, ನಂದಿ ಟೀಕುಟ್ ಸೋಫಾ ಸೆಟ್. ನೀವು ಬಯಸಿದ ಅಳತೆಗೆ ತಕ್ಕಂತೆ ಫರ್ನಿಚರ್ ಗಳನ್ನು ರಿಯಾಯಿತಿ ದರದಲ್ಲಿ ಮಾಡಿಕೊಳ್ಳಲಾಗುವುದು. ನಾಸ್ ಫರ್ನಿಚರ್, ಕಾಲೇಜ್ ರೋಡ್, ಮಡಿಕೇರಿ. ನಾನು ಬದಲಾಗುತ್ತಿದ್ದೇನೆ ಹೊಸ ಫ್ಯಾಷನ್ ನ ಬಟ್ಟೆಗಳಿಗೆ. ಹೌದು, ಇದೀಗ ಎಲ್ಲರೂ ಬದಲಾಗುತ್ತಿದ್ದಾರೆ. ವಿರಾಜಪೇಟೆಯಲ್ಲಿ ಶುಭಾರಂಭಗೊಂಡಿರುವ ಇಂಡಿಯನ್ ಟೆರೆನ್ ಬ್ರಾಂಡೆಡ್ ಶೋರೂಮ್ ನ ಹೊಸ ಫ್ಯಾಷನ್ ನ ಬಟ್ಟೆಗಳಿಂದ ಈಗಿನ ಟ್ರೆಂಡ್ ಗೆ ಅನುಸಾರವಾದ ಜೆಂಟ್ಸ್ ಬ್ರಾಂಡೆಡ್ ಬಟ್ಟೆಗಳು, 5 ವರ್ಷದಿಂದ ಮೇಲ್ಪಟ್ಟ ಬಾಯ್ಸ್ ನ ಕಣ್ಮನ ಸೆಳೆಯುವ ಬ್ರಾಂಡೆಡ್ ಬಟ್ಟೆಗಳು ಈ ವಿಶಾಲ ಮಳಿಗೆಯಲ್ಲಿ. ಇಂಡಿಯನ್ ಟೆರೆನ್ ಬ್ರಾಂಡೆಡ್ ಶೋರೂಮ್, ಫೆಡರೇಷನ್ ಹೆಡ್ ಆಫೀಸ್ ಬಿಲ್ಡಿಂಗ್, ವಿರಾಜಪೇಟೆ. ಎಂಐ ಸ್ಟೋರ್ ನಿಂದ ಸ್ಮಾರ್ಟ್ ಟಿವಿ ಖರೀದಿಸಿ, 3 ಇಯರ್ ವಾರಂಟಿಯೊಂದಿಗೆ, ಅದು ಆನ್ಲೈನ್ ರೇಟ್ನಲ್ಲಿ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಸಾಲ ಸೌಲಭ್ಯ. ಎಂಐ ಸ್ಟೋರ್, ಕೊಹಿನೂರ್ ರೋಡ್, ಮಡಿಕೇರಿ, ಆಪೋಸಿಟ್ ಕೆನರಾ ಬ್ಯಾಂಕ್, ಗೋಣಿಕೊಪ್ಪಲ್, ನಿಯರ್ ಪೋಸ್ಟ್ ಆಫೀಸ್, ಸೋಮವಾರ ಪೇಟ್. ಚಿನ್ನದ ಪ್ರತಿಕಣದಲ್ಲೂ ನಂಬಿಕೆ ಮತ್ತು ಪರಿಶುದ್ಧತೆಗೆ ಹೆಸರುವಾಸಿಯಾದ ಫಾತಿಮಾ ಗೋಲ್ಡ್ ಅಂಡ್ ಡೈಮಂಡ್ಸ್ ವಿರಾಜಪೇಟೆಯಲ್ಲಿ ಶುಭಾರಂಭಗೊಂಡಿದೆ. ಇನ್ನು ಮದುವೆ ಚಿನ್ನಾಭರಣಗಳು ನಿಮಗೆ ಸಿಗಲಿದೆ ಅತಿ ಕಡಿಮೆ ಮೇಕಿಂಗ್ ಚಾರ್ಜ್ ನಲ್ಲಿ. ಫಾತಿಮಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮೇನ್ ರೋಡ್, ವಿರಾಜಪೇಟೆ. ಚಿನ್ನದ ಪ್ರತಿ ಕಣದಲ್ಲೂ 100% BIS 916 ಆಲ್ ಮಾರ್ಕ್ ಪರಿಶುದ್ಧತೆ. ವಿಶ್ವಾಸದಲ್ಲಿ ಮುಂಚೂಣಿಯಲ್ಲಿರುವ ಇರಿಟಿಯ ಚಿನ್ನಾಭರಣ ಮಳಿಗೆ ತಾಳುಕಂಡತಿಲ್ ಜುವೆಲ್ಲರ್ಸ್. ನಿಮ್ಮ ಮನಸ್ಸಿಗೊಪ್ಪುವ ಮದುವೆ ಚಿನ್ನಾಭರಣಗಳ ಅತಿ ನೂತನ ಡಿಸೈನ್ಸ್ ಹಾಗೂ ಸೆಲೆಕ್ಷನ್ ಗಳಿಗಾಗಿ ಬನ್ನಿ ತಾಳುಕಂಡತಿಲ್ ಜುವೆಲ್ಲರ್ಸ್, ಇರಿಟಿ. ವಿರಾಜಪೇಟೆಯ ಡೆಂಟಲ್ ಕಾಲೇಜ್ ಹತ್ತಿರ ಶುಭಾರಂಭಗೊಂಡಿದೆ ಅಗ್ಲೋನೇಮಾ ಹೋಟೆಲ್ ಅಂಡ್ ರೆಸಾರ್ಟ್. ಅತ್ಯುತ್ತಮ ಟೇಸ್ಟ್ ನೊಂದಿಗೆ ಲಂಚ್ 12:30 to 3:30, ಡಿನ್ನರ್ 7 to 10. ರಿಸರ್ವ್ ಯೋರ್ ಟೇಬಲ್. ಕಾಲ್ 9480780802. ನಿಧನ ಸುದ್ದಿ. ಮೂಲತ ಕಿರುಗೂರು ನಿವಾಸಿಗಳಾನ ಇಕ್ಕ ವಿರಾಜಪೇಟೆಯಲ್ಲಿ ವಾಸವುಳ್ಳ ನಿವೃತ್ತ ಸಿಐ ಕೋದಂಗಡ ಬೋಪಯ್ಯ ಮಣಿಯಂಗಡ ಪೊಣ್ಣು ಕೋದಂಗಡ ಜಿಲೇಬಿಯಂಗ ಇಂದು ಮರಣಪಟ್ಟಿತು. ಕೋದಂಗಡ ಜಿಲೇಬಿಯಂಗಡ ಚಾವುತಡಿನ ನಾಳೆ ಪೊಲಕ ವಿರಾಜಪೇಟೆ ಮನೆಯಲ್ಲಿ ಕೂಟಿತು. ಆಖಿರಿ ಕಾರ್ಯ 9:30 ರಮಿದ ಕಿರ್ಗುರ್ಲುಳ ಒಕ್ಕತುಂಡುಗಳಲ್ಲಿ ನಡ್ಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿನುಳ್ಳ ಚೊಟ್ಟಣ್ಣ ದಿವ್ಯಾ ಪ್ರದೀಪ್. ಭಾರತ ಸರ್ಕಾರ ಸಾರ್ವಜನಿಕಂಗಡ ಆರೋಗ್ಯ ಮಾಹಿತಿನ ಡಿಜಿಟಲೀಕರಣ ಮಾಡಿತ್ತು. ವ್ಯಕ್ತಿರ ಆರೋಗ್ಯತ್ರ ಮಾಹಿತಿನ ಒರೇ ಜಾಗತ್ ಕೊಡ್ತಿತ್ತು. ಸರ್ಕಾರತ್ರ ಸೌಲಭ್ಯ ಸುಲಭವಾಯಿತು. ಪಡೆದವನಿಕೆ ಮಾಡುವಕ ಆಯುಷ್ಮಾನ್ ಭಾರತ್ ಆರೋಗ್ಯ ಅಕೌಂಟ್ ಕಾರ್ಡ್ ಯೋಜನೆಯನ್ನು ಶುರು ಮಾಡಿತು. ಈ ಯೋಜನೆ ನಡಿಲು ಫಲಾನುಭವಿಯ ಸರ್ಕಾರಿ ಪಿಂಜ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದವಂಡ ಕೂಟಕ್ಕೆ ಇಂಡ ಮಾಹಿತಿನ ದೇಶತ್ರ ಏದೇ ಜಾಗತ್ ಆನ್ಲೈನ್ ಮೂಲಕ ಪಡೆದವಲು. ಸಾರ್ವಜನಿಕಂಗ ಗ್ರಾಮವನ್ನು ಕೇಂದ್ರತ್ ಆಯುಷ್ಮಾನ್ ಭಾರತ್ ಆರೋಗ್ಯ ಅಕೌಂಟ್ ಕಾರ್ಡ್ಗೆ ಅರ್ಜಿ ಒಪ್ಪಚಿಡುವಂಡ ಮೂಲಕ ಇಂಡ ಸೌಲಭ್ಯ ಪಡೆದವನಕ್ಕೆ ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಆರ್ ವೆಂಕಟೇಶ್ ಅರಿವಿಕೆ ತಂದಿತು. ಇದತ್ತು ಬಿಪಿಎಲ್ ಕಾರ್ಡ್ಗೆ 5 ಲಕ್ಷಕ್ಕೆತನೆ ಬಣ್ಣೆ ಚಿಕಿತ್ಸೆ, ಎಪಿಎಲ್ ಕಾರ್ಡ್ಗೆ 30% ರಿಯಾಯಿತಿ ಕೊಟ್ಟುವ. ಅರಣ್ಯ ಸಂಪತ್ತು ಪಿಂಜ ಪ್ರಾಣಿ ಪಕ್ಷಿಯಡ ರಕ್ಷಣೆ ಅರಣ್ಯ ಇಲಾಖೆಯ ಅಧಿಕಾರಿಯ ಸಿಬ್ಬಂದಿಯ ತಂಗಡ ಪ್ರಾಣತ್ನ ಅಡುಬೆಚ್ಚಿತ್ ಕಾರ್ಯನೀಶಿನ್ ಉಂಡುಂದು ಕೊಡಗು ವೃತ್ತ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ನಿರಂಜನ ಮೂರ್ತಿ ಅಣ್ಣುಚಿ. ಮಡಿಕೇರಿ ಅರಣ್ಯ ಭವಂತ್ ಇಲಾಖೆ ಆದನಲ್ಲಿ ನಡೆದ ರಾಷ್ಟೀಯ ಅರಣ್ಯ ಹುತಾತ್ಮಂಗಡ ದಿನಾಚರಣೆ ಹುತಾತ್ಮಂಗಡ ಸ್ಮಾರಕಕ್ಕೆ ಗೌರವ ಕಾಟಿತು ತಕ್ಪರ್ಂದತ್ತು. ಅರಣ್ಯ ಇಲಾಖೆಯಲ್ಲಿ ಕಾರ್ಯನಿಸುವುದು ಏರ ಜವಾಬ್ದಾರಿರ ಕೂಟಕ್ಕೆ ಕಠಿಣ ಸವಾಲಾಯ್ತುಂಡು. ಇಲಾಖೆಯ ಅಧಿಕಾರಿಯ ಪಿಂಜ ಸಿಬ್ಬಂದಿಯ ಸಾರ್ವಜನಿಕಂಗಡ ಕೂಡ ನಲ್ಲ ಬಾಂಧವ್ಯ ಬೆಚ್ಚಂಡು ಕಾಡಿನ ಕಾತು ಬೆಪ್ಪಲ್ಲಿ ಏರ ಮೇನ ತುಡುವ ದೇಶದ ರಕ್ಷಣೆ ಆಡಳಿತ ವ್ಯವಸ್ಥೆ ಪಿಂಜ ಕಾಡರ ರಕ್ಷಣೆಯಲ್ಲಿ ಪಟ್ಟಾಳಕಾರ ಪೊಲೀಸ್ ಪಿಂಜ ಅರಣ್ಯ ಇಲಾಖೆಯ ಸಿಬ್ಬಂದಿಯ ಒರೇ ತರತ್ರ ಯೂನಿಫಾರ್ಮ್ ಇಟ್ಟಿತ್ ಕಾರ್ಯನಿಸುವ ಈ ಮೂಂದು ಕೋವಲು ಸಮಾಜದ ರಕ್ಷಣೆಯ ಜವಾಬ್ದಾರಿ ಏರ ಉಂಡು ಅಣ್ಣುಚಿ. ಜಿಲ್ಲಾಧಿಕಾರಿ ಡಾ